ಕಸ ವಿಲೇವಾರಿಗಾಗಿ 33 ಪ್ಯಾಕೇಜ್ಗಳಾಗಿ ಟೆಂಡರ್, ತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದಿಸುವ ಗುರಿ. ಬೆಂಗಳೂರಿನಲ್ಲಿ ಬಹುರಾಷ್ಟೀಯ ಕಂಪನಿಗಳು ಬಂಡವಾಳ ಹೂಡಿಕೆಗೆ ಕೇಂದ್ರ ಸರ್ಕಾರ ಅಡ್ಡಿ ಹೇಳಿಕೆ, ವಿಧಾನಸಭೆಯಲ್ಲಿ ಗದ್ದಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ಮತ ಖರೀದಿ ಆರೋಪ, ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರು. ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಭೀತಿ, ಹಾವೇರಿಯಲ್ಲಿ 8 ಸೇತುವೆ ಮುಳುಗಡೆ, ಅಪಾರ ಪ್ರಮಾಣದ ಬೆಳೆ ನಷ್ಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ಮೀನು ಅಭಿವೃದ್ಧಿ ಮತ್ತು ಮಾರಾಟ ಕುರಿತು ಚಿಕ್ಕಣ್ಣ ಆರ್ ಅವರೊಡನೆ ಸಂದರ್ಶನವನ್ನು ಕೇಳುವಿರಿ. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ದುಗ್ಗದಹಳ್ಳಿಯ ಶಿವಮ್ಮ ಮತ್ತು ಸಂಘಟನೆಯಿಂದ ಸೋಮಾನೆ ಪದ ಪ್ರಸಾರವಾಗಲಿದೆ. ಈಗ ಮೊದಲಿಗೆ ಜಾಹೀರಾತು. ಜನ್ ಜನ್ ಕಾ ರಖೇ ಧ್ಯಾನ್ ಟಿಬಿ ಮುಕ್ತ ಭಾರತ್ ಅಭಿಯಾನ್. ಜನ್ ಜನ್ ಕಾ ರಖೇ ಧ್ಯಾನ್ ಟಿಬಿ ಮುಕ್ತ ಭಾರತ್ ಅಭಿಯಾನ್. ನಿಕ್ಷಯ ಮಿತ್ರ ತೋ ಹಮ್ ಸಬ್ಕಾ ಸಾಥ್ ನಿಭಾತೆ. ಟಿಬಿ ರೋಗಿ ವ ಪರಿಜನ್ ಕೋ ಪೋಷಣ, ಜಾಂಚ್, ಇಲಾಜ್ ಔರ್ ಆಜೀವಿಕಾ ಸಂಬಂಧಿ ಸಹಾಯತಾ ಪಹುಂಚಾತೆ. ಜಬ್ ಮಿಲ್ ಜಾಯೇಗಾ ಸಬ್ಕೋ ಅಪ್ನಾ ನಿಕ್ಷಯ ಮಿತ್ರ ತಯಾರ್, ತಬ್ ಪಕ್ಕಿ ಹೋ ಜಾಯೇಗಿ ಹಮಾರಿ ಜೀ ಔರ್ ಟಿಬಿ ಕಿ ಹಾರ್. ನಿಕ್ಷಯ ಮಿತ್ರ ಇಸ್ ಅಭಿಯಾನ್ ನೆ ಏಕ್ ಬಡೆ ಚಾಲೆಂಜ್ ಸೆ ನಿಪಟನೆ ಮೇ ಟಿಬಿ ಕೆ ಮರೀಜೋ ಕಿ ಬಹುತ್ ಮದದ್ ಕಿ ಹೈ. ಆಪ್ಕೊ ಜಾನ್ಕರ್ ಹೈರಾನಿ ಹೋಗಿ, ಹಮಾರೆ ದೇಶ್ ಮೇ 10-12 ಸಾಲ್ ಕೆ ಬಚ್ಚೆ ಭೀ ನಿಕ್ಷಯ ಮಿತ್ರ ಬನ್ಕರ್ ಟಿಬಿ ಕೆ ಖಿಲಾಫ್ ಲಡಾಯಿ ಕೋ ಆಗೆ ಬಢಾ ರಹೆ ಹೈನ್. अधिक जानकारी के लिए नजदीकी आयुष्मान आरोग्य मंदिर जाएं. स्वास्थ्य एवं परिवार कल्याण मंत्रालय द्वारा जनहित में जारी. ಕೃಷಿ ರಂಗದಲ್ಲಿ ಈಗ ಮೊದಲಿಗೆ ಮೀನು ಅಭಿವೃದ್ಧಿ ಮತ್ತು ಮಾರಾಟ ಕುರಿತು ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕರಾದ ಚಿಕ್ಕಣ್ಣ ಆರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಎಲ್ಲ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಕೇಳುಗರೇ, ಇವತ್ತು ನಾವು ಮೀನುಗಾರಿಕಾ ಇಲಾಖೆ ವತಿಯಿಂದ ನಮ್ಮ ಮೀನು ಕೃಷಿಕರಿಗೆ ಏನೇನು ಸಹಾಯ ಸೌಲಭ್ಯ ಸಿಗ್ತಾ ಇದೆ, ಹೊಸದಾಗಿ ಮೀನು ಕೃಷಿ ಮಾಡೋರಿಗೆ ಏನೇನು ವ್ಯವಸ್ಥೆ ಇದೆ, ಈ ಒಂದು ಕುರಿತು ನಾವಿವತ್ತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ರಾಜ್ಯ ಸರ್ಕಾರದ ಮೀನುಗಾರಿಕಾ ಇಲಾಖೆಯ ಬೆಂಗಳೂರು ಕಚೇರಿಯ ಉಪನಿರ್ದೇಶಕರಾದ ಚಿಕ್ಕಣ್ಣ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚಿಕ್ಕಣ್ಣ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಹೇಳಿ, ನಮ್ಮ ಮೀನು ಕೃಷಿಕರಿಗೆ ತಮ್ಮ ಮೀನುಗಾರಿಕಾ ಇಲಾಖೆ ವತಿಯಿಂದ ಏನೇನು ಸಹಾಯ ಸೌಲಭ್ಯ ಸಿಗುತ್ತದೆ, ಮೀನು ಕೃಷಿ ಮಾಡೋರು ಏನು ಮಾಡಬೇಕು, ಏನೇನಿದೆ ಒಂದೊಂದಾಗಿ ನಮ್ಮ ರೈತರಿಗೆ ಹೇಳ್ಕೊಡಿ. ಓಕೆ, ಮೊದಲಿಗೆ ಎಲ್ಲ ನಮ್ಮ ಕೇಳುಗರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಮೀನುಗಾರಿಕೆ ಇಲಾಖೆಯಿಂದ ಮೀನು ಕೃಷಿಕರಿಗೆ, ಮೀನು ಸಾಕಾಣಿಕೆ ಮಾಡೋರಿಗೆ ಖಂಡಿತವಾಗಿ ಬಹಳ ಸವಲತ್ತುಗಳನ್ನು ಕೊಡೋ ಒಂದು ಸ್ಕೀಮ್ಸ್ ಬಹಳ ಇದೆ ನಮ್ಮಲ್ಲಿ. ಮೊದಲಿಗೆ ನಮ್ಮಲ್ಲಿ ಈಗ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಒಂದು ಇದೆ ಸರ್, ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಸಹಯೋಗದೊಂದಿಗೆ ಮಾಡ್ತೇವೆ. ಕೇಂದ್ರ ಸರ್ಕಾರ 60% ಕೊಡುತ್ತೆ, ರಾಜ್ಯ ಸರ್ಕಾರ 40% ಕೊಡುತ್ತೆ. ಸರ್, ಈ ಒಂದು ಯೋಜನೆಯಲ್ಲಿ ಸರ್ ನಮಗೆ ಏನು, ನಾವು ಮೀನುಗಾರಿಕೆಯಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೊಂದು ಯೋಜನೆ ಇದೆ ಸರ್. ಈಗ ಸಪೋಸ್ ಮೀನು ಮರಿ ಪಾಲನೆ ಮಾಡಬೇಕು, ಮೀನು ಪ್ರೊಡಕ್ಷನ್ ಹ್ಯಾಚರಿ ಮಾಡಬೇಕು ಅಂದ್ರೆ ಅದಕ್ಕೂ ಇದೆ ಸರ್, ಅದಕ್ಕೆ ವ್ಯವಸ್ಥೆ ಸಪರೇಟ್, ಅದಕ್ಕೆ ಸಪರೇಟ್ ಒಂದು ಯೂನಿಟ್ ಕಾಸ್ಟ್ ಅಂತ ಸಪರೇಟ್. ಮೀನು ಮರಿ ಸಾಕಾಣಿಕೆಗೆ ಇದೆ, ಮೀನು ಸಾಕಾಣಿಕೆಗಿದೆ, ಅದು ಆದ್ಮೇಲೆ ಸಪೋಸ್ ಮೀನ್ ಮಾರ್ಕೆಟಿಂಗ್ ಇದೆ, ವೆಹಿಕಲ್ ಕೊಡ್ಲಿಕ್ಕೆ ವ್ಯವಸ್ಥೆ ಇದೆ, ಮೀನು ಇಲ್ಲಿಂದ ಇಲ್ಲಿಗೆ ಸ್ಥಳಾಂತರ ಮಾಡ್ಲಿಕ್ಕೆ, ಇನ್ಸುಲೇಟೆಡ್ ಟ್ರಕ್ ಅಂತ ಬರುತ್ತೆ, ಶಾಖ ನಿರೋಧಕ ವಾಹನಗಳನ್ನು, ಅಂದ್ರೆ ಇದು ಅದೇನು ಫ್ರಿಜ್ ಅಲ್ಲಿ ಇಟ್ಟು ತಗೊಂಡು, ಅದು ರೆಫ್ರಿಜರೇಟ್ ವೆಹಿಕಲ್ಸ್ ಅದಕ್ಕೂ ಸಹ ಇದೆ. ಮತ್ತೆ ಅದನ್ನ ತಗೊಂಡೋಗಿ ಸ್ಟೋರ್ ಮಾಡ್ಲಿಕ್ಕೆ, ಕೋಲ್ಡ್ ಸ್ಟೋರೇಜ್ ಮಾಡ್ಲಿಕ್ಕೂ ಒಂದು ಕೋಲ್ಡ್ ಸ್ಟೋರೇಜ್ ಮಾಡ್ಲಿಕ್ಕೂ ಸಹ ಶೈತ್ಯಾಗಾರ ಅಂತೀವಲ್ಲ ಅದಕ್ಕೂ ಸಹ ನಾವು ಸಬ್ಸಿಡಿ ಕೊಡೋ ಒಂದು ವ್ಯವಸ್ಥೆ ಇದೆ. ಮತ್ತೆ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಒಂದು ಕಿಯೋಸ್ಕ್ ಫಿಶ್ ರಿಟೇಲ್ ಯೂನಿಟ್ ಮಾಡ್ಬೇಕಂದ್ರೂ ಸಹ ಮಾಡ್ತೇವೆ. ಹಾಗೇ ರೀತಿ ಲೈಫ್ ಫಿಶ್ ವೆಂಡಿಂಗ್ ಸೆಂಟರ್ಸ್ ಅಂತ ಬಂದಿದೆ, ಜೀವಂತ ಮೀನು ಮಾರಾಟ ಅಂತ, ಅದಕ್ಕೂ ಸಹ ನಾವು ಸಹಾಯಧನ ಕೊಡ್ಲಿಕ್ಕೆ ವ್ಯವಸ್ಥೆ ಉಂಟು ಸರ್. ಅಂದ್ರೆ ಈ ಮೀನುಗಾರಿಕೆ ಉದ್ಯೋಗ ಮಾಡಬೇಕಂದ್ರೆ ಹತ್ತಾರು ಬಿಸಿನೆಸ್ ನಿಮ್ ಕಣ್ಣ ಎದುರಿಗೆ ಇದಾವೆ ಇದಾವೆ, ಅದ್ರ ಜೊತೆಗೆ ನೀವು ಆಯ್ಕೆ ಮಾಡ್ಕೊಳ್ಳಿ. ಮೀನ್ ಸಾಕ್ಲೇಬೇಕಾಗಿಲ್ಲ, ಮೀನ್ ಮರಿ ಸಾಕ್ಬೇಕಾಗಿಲ್ಲ, ಹೊರಗಡೆ ನಿಂತೆ ನೀವು ಮಾಡಬಹುದು ಬಿಸ್ನೆಸ್ ಆಗಿ, ಒಂದು ಹೌದು ವ್ಯಾಪಾರ ಆಗಿ ಮಾಡಬಹುದು. ಮೀನ್ ಸಾಕಾಣಿಕೆ ಮಾಡ್ಬೇಕಂತ ನೋಡಿ ನೋಡಿ, ಅಷ್ಟೊಂದು ಕೃಷಿಯ ಉಪಕಸುಬಲ್ಲಿ ನಮ್ಮ ರೈತರಿಗೆ ಇದೊಂದು ದೊಡ್ಡ ಉದ್ಯೋಗ, ದೊಡ್ಡ ಉದ್ಯೋಗ ಅಂದ್ರೆ ನಾವು ನಿರೀಕ್ಷಿಸಿದಕ್ಕಿಂತ ಅಗಾಧ ಪ್ರಮಾಣದಲ್ಲಿ ನಮ್ಮ ರೈತರು ಬೆಳಿಬಹುದು. ಖಂಡಿತ ಸರ್. ಈ ಮತ್ತೆ ಆಸಕ್ತಿ ಇದ್ದ ಯುವಕ ಯುವತಿಯರು ಕೂಡ ಇದರಲ್ಲಿ ತೊಡಗಿಸಿಕೊಂಡ್ರೆ ತಮ್ಮ ಜೀವನವನ್ನ ಪುನರುಜ್ಜೀವನಗೊಳಿಸ್ಕೋಬಹುದು. ಸತ್ಯ. ಹೇಳಿ ಸರ್, ರಾಜ್ಯ ಸರ್ಕಾರದ ವತಿಯಿಂದ ಈ ಒಂದು ಮೊದಲನೇದಾಗಿ ಒಂದು ಸ್ಕೀಮ್ ಬಗ್ಗೆ ಹೇಳ್ಕೊಂತ ಹೋಗಿ ಆಮೇಲೆ ಉಳಿದಿದ್ದನ್ನು ಹೇಳೋಣ. ಈಗ ಮೀನು ಸಾಕಂತ ವ್ಯವಸ್ಥೆ ನಮ್ಮಲ್ಲಿ ಯಾವ ತರ ಇದೆ ಈಗ ಸರ್? ಯಾರಿಗೂ ಈಗ ಸಪೋಸ್ ಯಾರಿಗೂ ಜಮೀನ್ ಇದೆಯೋ, ನೀರಿನ ಒಂದು ವ್ಯವಸ್ಥೆ ಇದೆಯೋ, ಅಂತರೂ ಮೀನು ಖಂಡಿತ ಸಾಕು ಹೋಗ್ಬೋದು. ನೀರಿನ ವ್ಯವಸ್ಥೆ ಖಂಡಿತ ಬೇಕು ಮೀನ್ ಸಾಕಾಣಿಕೆ ಮಾಡಿ. ನಾನು ಹೇಳ್ತೀನಂದ್ರೆ ಈಗ ಫಲವತ್ತಾದ ಜಮೀನು ಅಥವಾ ಏನಾದ್ರೂ ಆರ್ಟಿಕಲ್ಚರ್ ಅದಕ್ಕಿಂತ ಯಾವ್ದಾನ ಒಂದು ಸಪೋಸ್ ಚೌಳು ಭೂಮಿ ಅಥವಾ ಅಂತ ಭೂಮಿ ತಮ್ಮಲ್ಲಿ ಇದ್ರೆ ಖಂಡಿತ ಆ ಒಂದು ಭೂಮಿಲಿ ಮೀನು ಬೆಳೆ ಸರಿಯಾಗಿ ಬೆಳೆಯಲ್ಲ ಅನ್ಕೊಳ್ಳಿ, ಅದರಲ್ಲಿ ಖಂಡಿತ ನಾವು ಮೀನು ಸಾಕಾಣಿಕೆ ಮಾಡಬಹುದು ಸರ್. ಈಗ ಮೀನು ಸಾಕಾಣಿಕೆ ಮಾಡ್ಲಿಕ್ಕೆ ನಮ್ಗೆ ಈಗ ಒಂದು ಎಕರೆ ಮೀನು ಸಾಕಾಣಿಕೆ ಮಾಡ್ತೀವಂದ್ರೆ ನಮ್ಮ ಸರ್ಕಾರದಿಂದ SC/ST ಮತ್ತೆ ಮಹಿಳಾ ಅವರಿಗೆ 264,000 ಒಂದು ಸಹಾಯಧನ ಕೊಡೋ ಒಂದು ವ್ಯವಸ್ಥೆ ಇದೆ ಸರ್. ಅದೇ ರೀತಿ ಜನರಲ್ ಅವರಿಗೆ 176,000 ನಾವು ಸಹಾಯಧನ ಕೊಡ್ತೇವೆ, ಆ ತರ ಕೊಡ್ತೀವಿ ಸರ್. ಮೊದಲಿಗೆ ಏನ್ ಮಾಡ್ಬೇಕು, ನಮ್ಮ ಲೋಕಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಥವಾ ಡಿಸ್ಟ್ರಿಕ್ಟ್ ಆಫೀಸ್ ಅನ್ನ ಕನ್ಸರ್ನ್ ಕಲ್ತ್ಬಿಟ್ಟು ಅದಕ್ಕೆ ಒಂದು ರಿಕ್ವೈರ್ಡ್ ಡಾಕ್ಯುಮೆಂಟ್ ಕವೇಸಿ ಡಾಕ್ಯುಮೆಂಟ್ ಅಂತೀವಿ, ಆಧಾರ್ ಕಾರ್ಡು, ಪಾಣಿ ಮತ್ತೆ ಫೋಟೋಸ್ ಎಲ್ಲ ಅಪ್ಲಿಕೇಶನ್ ಕೊಟ್ರೆ ಸರ್, ಅದನ್ನ ನಾವೇನ್ ಮಾಡ್ತೀವಿ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ DC ಕಮಿಟಿಲಿ ಒಂದು ಅಪ್ರೂವ್ ಮಾಡಿಕೊಂಡು ಈ ಒಂದು ಮತ್ಸ್ಯ ಸಂಪದ ಯೋಜನೆ ಒಂದು ಅಡಿಯಲ್ಲಿ ನಮ್ಮ ಡಿಸ್ಟ್ರಿಕ್ಟ್ಗೆ ಅಥವಾ ತಾಲೂಕಿಗೆ ಬರ್ತಕ್ಕಂಥ ಒಂದು ಗುರಿಗಳನ್ವಯ ನಾವು ಅವರಿಗೆ ವರ್ಕ್ ಆರ್ಡರ್ ಕೊಡ್ತೇವೆ. ಸೊ ಆ ವರ್ಕ್ ಆರ್ಡರ್ ಕೊಟ್ಮೇಲೆ ಅವರು ಮೀನು ಕೃಷಿ ಕೊಳ ಮಾಡಿ ನೀರು ಬಿಟ್ಟು ಏನೇನು ಬೇಕು ನಾವು ನಮ್ಮ ಅಧಿಕಾರಿಗಳಲ್ಲಿ ಬಂದು ತಿಳಿಸ್ತಾರೆ. ಆ ಒಂದು ಟೆಕ್ನಿಕಲ್ ಗೈಡೆನ್ಸ್ ಫಾಲೋ ಮಾಡಿಕೊಂಡು ಮೀನು ಮರಿ ದಾಸ್ತಾನು ಮಾಡಿ ಮತ್ತೆ ಒಂದು ಅದಕ್ಕೆ ಆಹಾರ ಒಂದು ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ಆ ಒಂದು ನಿಯಮಾನುಸಾರ ನಮ್ಮ ಅಧಿಕಾರಿಗಳು ಒಂದು ಸರಿ ಎರಡು ಸರಿ ಬಂದು ಆ ಒಂದು ಸಹಾಯಧನವನ್ನು ಅವರ ಅಕೌಂಟ್ಗೆ ನೇರವಾಗಿ ಒಂದು ಬಿಡುಗಡೆ ಮಾಡೋ ಒಂದು ವ್ಯವಸ್ಥೆ ಇದೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಇದು ಸಾಂಪ್ರದಾಯಿಕ ಮೀನು ಸಾಕಾಣಿಕೆ ಪದ್ಧತಿ ಬಿಟ್ಟು ಈ ಬಯೋಫ್ಲಾಕ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಒಂದು ಟೆಕ್ನಾಲಜಿ ಬಂದಿದೆ ಸರ್. ಅದು ಕೂಡ ನಾವು ಒಂದು 10 ಗುಂಟೆ ಜಾಗದಲ್ಲಿ ಮೀನು ಸಾಕಾಣಿಕೆ ಕೂಡ ನಿರ್ಮಾಣ ಮಾಡಿಕೊಂಡು ಆ ಒಂದು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಮೀನು ಸಾಕಾಣಿಕೆ ಮಾಡಿದ್ರೆ ಅದಕ್ಕೆ ನಾವು ಸಬ್ಸಿಡಿ ಸುಮಾರು 14 ಲ್ಯಾಕ್ಸ್ ಅದಕ್ಕೆ ಒಂದು ಘಟಕ ವೆಚ್ಚ ಇರುತ್ತೆ, 14 ಲಕ್ಷ. ಅದಕ್ಕೆ 60% SC/ST ಲೇಡಿ, ಹಾಗೆ 40% ಜನರಲ್ ಕೊಡ್ತೀವಿ. ಅಂದ್ರೆ 14 ಲಕ್ಷ ಪ್ರಾಜೆಕ್ಟ್ ಕಾಸ್ಟ್ ಅಂದ್ರೆ ಒಂದು SC/ST ಅಥವಾ ಮಹಿಳೆಯರಿಗೆ 8.4 ಲ್ಯಾಕ್ಸ್ ನಾವು ಸಹಾಯಧನ ಕೊಡೋ ಒಂದು ವ್ಯವಸ್ಥೆ ಇದೆ ಈ ಒಂದು ಸ್ಕೀಮ್ ಅಲ್ಲಿ. ಅದೇನು ಗೊತ್ತಾ, 10 ಗುಂಟೆಲಿ ಸುಮಾರು ಒಂದು ಒಂದು ಒಳ್ಳೆ ವೈಜ್ಞಾನಿಕವಾಗಿ ನಾವು ಕಲ್ಚರ್ ಮಾಡಬೇಕಾಗುತ್ತೆ. ಇದಕ್ಕೆಲ್ಲ ಏರೇಟರ್ ಸಿಸ್ಟಮ್ ಬೇಕಾಗುತ್ತೆ, 24 ಅವರ್ಸ್ ಕರೆಂಟ್ ಬೇಕಾಗುತ್ತೆ, ಮತ್ತೆ ಬರ್ಡ್ಸ್ ನೆಟ್ಟು, ಶೆಡ್ಡು, ಆ ಥರದ ವ್ಯವಸ್ಥೆಯಲ್ಲಿ ಒಂದು ಬಯೋಫ್ಲಾಕ್ ಒಂದು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಮಾಡಿದ್ರೆ ಖಂಡಿತ ಭಾಳ ಅನುಕೂಲ ಮಾಡ್ಕೋಬಹುದು ರೈತರು. ಒಂದು ಕಮರ್ಷಿಯಲ್ ಬೆಳೆ ಆಗಿ ನಾವು ಮೀನುಗಾರಿಕೆನ ತಗೊಂಡು ಹೋಗ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಇದರಲ್ಲಿ ನಮಗೆ ಮಾರ್ಕೆಟ್ಗಳಲ್ಲಿ ಬಹಳ ಬೆಲೆ ಬಾಳ್ತಕ್ಕಂಥ ಮೀನುಗಳು ಕೂಡ ಇದೆ. ಅಂದ್ರೆ ಒಂದು ಈಗ ಮುರೆಲ್ ಅನ್ಬೋದು, ಕುಚ್ಚು ಮೀನು ಅಂತೀವಿ ಅದನ್ನ, ಇದನ್ನ ನಮ್ಮ ಕರ್ನಾಟಕದಲ್ಲಿ ಬಹಳ ಜನ ಈಗ ಅದನ್ನು ಮೀನು ಸಾಕಾಣಿಕೆ ಮಾಡಿಕೊಂಡು ಬಹಳ ಅಭಿವೃದ್ಧಿ ಹೊಂದ್ತಾ ಇದಾರೆ ಸರ್. ಈ ಒಂದರಲ್ಲಿ ಬೈಬ್ಯಾಕ್ ಸಿಸ್ಟಮ್ ಕೂಡ ಇದೆ. ಸೊ ಈ ಒಂದು ರೈತರಿಗೆ ಬಹಳ ಈ ಒಂದು ಮುರೆಲ್ ಕಲ್ಚರ್ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳ್ತೇನೆ. ಖಂಡಿತ ಅಲ್ಲಿ ಲೋಕಲ್ ಅವರವ್ರ ತಾಲೂಕು ಅಥವಾ ಡಿಸ್ಟ್ರಿಕ್ಟ್ ಆಫೀಸರ್ ವಿಸಿಟ್ ಮಾಡಿ ಈ ಒಂದು ಪ್ರಯೋಜನ ಪಡ್ಕೋಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ನಮ್ಮಲ್ಲಿ ಈಗ ಕೆಲವರು ಈಗ ನಮ್ಮ ಇಲಾಖೆಯಿಂದ ನಮ್ಮ ಇಲಾಖೆ ವ್ಯಾಪ್ತಿಯ ಕೆರೆಗಳು ಅಂತ ಇರುತ್ತೆ, ಹೌದು, ಅದನ್ನ ನಾವೇನ್ ಮಾಡ್ತೀವಿ ಪ್ರತಿ ವರ್ಷ ಪ್ರತಿ ಊರೂರಲ್ಲಿ ದೊಡ್ಡ ದೊಡ್ಡ ಕೆರೆಗಳು ಇರುತ್ತಲ್ಲ, ಅವನು ಕೂಡ ನಮ್ಮ ಇಲಾಖೆಯಿಂದ ಲೀಸ್ ಕೊಡ್ತೀವಿ ಸರ್. ಈಗ ಫಸ್ಟ್ ಮೊದಲಿಗೆ ಏನ್ ಮಾಡ್ತೀವಿ, ಸರ್ಕಾರದ ಕೆರೆಗಳು, ಸರ್ಕಾರದ ಕೆರೆಗಳು, ಸರ್ಕಾರ ಜಲ ಸಂಪನ್ಮೂಲಗಳನ್ನ ನೀವೇ ನಿರ್ವಹಣೆ ಕೂಡ ಮಾಡ್ತೀರಿ. ನಿರ್ವಹಣೆ ಅಂದ್ರೆ ಇಲ್ಲಿ 3-4 ಇಲಾಖೆಗಳು ಕಂಬೈಂಡ್ ಆಗಿರುತ್ತೆ, ಅದರ ಓನರ್ಶಿಪ್ ಮೈನರ್ ಇರಿಗೇಷನ್, ನೀರು ಇರುತ್ತೆ. ನಮ್ಗೆ ಅಲ್ಲಿ ಏನ್ ನೀರು ಇರುತ್ತೋ ಅದಕ್ಕೆ ನಾವು ಮೀನು ಪಾಶುವಾರ ಹಕ್ಕು ಅಂತೀವಿ, ಅಥವಾ ಫಿಶರಿ ರೈಟ್ಸ್ ಕೊಡ್ಲಿಕ್ಕೆ ನಮ್ಮ ಇಲಾಖೆಗೆ ಹಕ್ಕು ಇದೆ, ನಮ್ಗೆ ಹಕ್ಕಿದೆ. ಈಗ ನಾವು ಪ್ರತಿ ವರ್ಷ ಏನ್ ಮಾಡ್ತೀವಿ, ಫಸ್ಟ್ ಮೀನುಗಾರಿಕಾ ಸಹಕಾರ ಸಂಘಗಳು ಅಂತ ನಮ್ಮಲ್ಲಿ ಇದೆ, ಅವ್ರಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಅವ್ರ ಕಾರ್ಯವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಕೆರೆಗಳು ಅವರು ಗುತ್ತಿಗೆ ತಗೋಬಹುದು. ಅದರಲ್ಲಿ ಒಂದು ಸರ್ಕಾರ ಒಂದು ಕಡಿಮೆ ಬೆಲೆಗೆ ಫಿಕ್ಸ್ ಮಾಡಿರುತ್ತೆ, ಸಪೋಸ್ ಅವ್ರು ಹುಡ್ಕೊಳ್ಳಿ, ಒಂದು ಸಹಕಾರ ಉದ್ಯೋಗ ಸಹಕಾರ ತತ್ವದಡಿ ಅವ್ರಲ್ಲಿ ಮಿನಿಮಮ್ ನಮಗೆ ಸದಸ್ಯರು 50 ಜನ 100 ಜನ ಇರ್ತಾರೆ. ಸೊ ಆ ಒಂದು ಸದಸ್ಯತ್ವ ಸಹಕಾರ ಸಂಘಕ್ಕೆ ಉಪಯೋಗಲಿ ಅಂತ ಹೇಳಿ 300 ರೂಪಾಯಿ ಪರ್ ಹೆಕ್ಟೇರ್ ಅಂತ ಹೇಳಿ ಫಿಕ್ಸ್ ಮಾಡಿ ಅವ್ರಿಗೆ ಲೀಸ್ ಕೊಡ್ತೇವೆ. ಅದು ಬಿಟ್ರೆ ಆಮೇಲೆ ನಾವೇನ್ ಮಾಡ್ತೀವಿ, ಅದ ಅಲ್ಲಿ ಮಿಕ್ಕಿದ ಕೆರೆಗಳ ನೀರಿನ ಕೆರೆಗಳಿಗೆ ನಾವು ಹೀ ಟೆಂಡರ್ ಅಂತ ಬಂದಿದೆ. ಈಗ ಹೇಗೆ ನಾವು PWD ಇಲಾಖೆಯಲ್ಲಿ ರೋಡ್ಸ್ ನ ಆನ್ಲೈನ್ ಈ ಪೋರ್ಟಲ್ ಅಲ್ಲಿ ಟೆಂಡರ್ ಕೊಡ್ತಾರೆ, ಈಗ ಆ ಒಂದು ಸಿಸ್ಟಮ್, ಮೊದಲೆಲ್ಲ ಮ್ಯಾನ್ಯುಯಲ್ ಇತ್ತು, ಈಗ ನಾವು ಸಹ ಆನ್ಲೈನ್ ಟೆಂಡರ್ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಅದು ಬಿಡ್ ಮಾಡುವಂತದ್ದು H1 ಬಿಡ್ಡರ್, ಅಲ್ಲಿ L1 ಬಿಡ್ಡರ್, ನಾವು ಇಲ್ಲಿ H1 ಬಿಡ್ಡರ್ ಗೆ ಅವಕಾಶ ಮಾಡಿಕೊಡ್ತೀವಿ ಒಂದು ಕೆರೆಗೆ. H1 ಅಂದ್ರೆ ಹೈಯೆಸ್ಟ್ ಯಾರು ಬಿಡ್ ಮಾಡ್ತಾರೋ ಒಂದು ವರ್ಷಕ್ಕೆ ಇಷ್ಟು ಅಂತ ಹೇಳಿ ಆ ಒಂದು ನಮ್ ಸರ್ಕಾರ ಸವಾಲು ಒಂದು ಫಿಕ್ಸ್ ಮಾಡಿರ್ತೇವೆ ನಮ್ದು ರೂಲ್ಸ್. ಯಾವಾಗಿಂದ ಈ ಒಂದು H1 ಟೆಂಡರ್ ಶುರು ಆಗಿದೆ? ಆಲ್ರೆಡಿ ಈಗ ಜೂನ್ ಅಂತ ಶುರು ಆಗುತ್ತೆ ಸರ್, ಜೂನ್ ಟು ನವೆಂಬರ್ ವರೆಗೂ ನಾವು ಮಾಡ್ತೀವಿ. ಅಂದ್ರೆ ಎಲ್ಲಾ ಕೆರೆಗಳು ಒಂದೇ ಸ್ಥಿತಿ ಮಾಡ್ಲಿಕ್ಕಾಗಲ್ಲ, ಈ ಮಳೆ ಆಧಾರಿತವಾಗಿ ಕೆಲವು ಕೆರೆಗಳಿಗೆ ನೀರಿನ ಮಿನಿಮಮ್ 50% ಹೆಚ್ಚಿಗೆ ಇರುತ್ತ ಕೆರೆಗಳು ನಾವೆಲ್ಲ ಸರ್ವೆ ಮಾಡಿ ಅದನ್ನೆಲ್ಲ ಲಿಸ್ಟ್ ಮಾಡಿಕೊಂಡು, ಇದರಲ್ಲೂ ಕೂಡ ಒಂದು ನಮ್ಮಲ್ಲಿ ಇದಿದೆ ಮೀಸಲಾತಿ ಒಂದು ಇತ್ತೀಚೆಗೆ ಬಂದಿದೆ, ಅದರಲ್ಲಿ 24.1% SC 17.75% SC ಮತ್ತೆ 9.5% ST ಕೂಡ ಒಂದು ಕೊಡಬೇಕಂತ ಅದು ಮಾಡಿಸಿ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಫಿಕ್ಸ್ ಮಾಡಿ ಕೆಲವು ಕೆರೆಗಳ SC ಕೆಲವುಗಳ ST ಫಿಕ್ಸ್ ಮಾಡಿ ಮಿಕ್ಕಿದವ್ರನ್ನ ಜನರಲ್ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಆ ಒಂದು ನಿಯಮನ ಫಾಲೋ ಮಾಡಿಕೊಂಡು ನಾವು ಈ ಟೆಂಡರ್ ಬಿಡ್ತೀವಿ ಸರ್. ಅದಕ್ಕೆ ಸರ್ಕಾರ ಸವಾಲಂತ ನಾವು ಫಿಕ್ಸ್ ಮಾಡ್ತೇವೆ, ಅದ್ರ ಮೇಲೆ ಸುಮಾರು ಯಾರು ಬೇಕಾದ್ರೂ ಹೆಚ್ಚಿಗೆ ಹಾಕಬಹುದು, ಯಾರು ಹೆಚ್ಚಿಗೆ ಹಾಕ್ತಾರೋ ಅವ್ರಿಗೆ ಸಿಗುತ್ತೆ, ಅದು ಆಟೋಮೆಟಿಕ್ ಆಗಿ ಕಂಪ್ಯೂಟರ್ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಇಲ್ಲ ಅದು ಒಂಥರ ಕಂಪ್ಯೂಟರ್ ಐಡ್, ಅಂದ್ರೆ ಅವರೇ ಮಾಡ್ಕೊಳ್ಳೋದು ಅಂತ ಆಯ್ತು, ಅವರೇ ಒಂದು ಕೀ ಇರುತ್ತೆ ಅವರೇ ಅಪ್ಲೈ ಮಾಡೋದು. ನಾವು ಇಂಥ ಡೇಟ್ ಫಿಕ್ಸ್ ಮಾಡಿದಾಗ ಓಪನ್ ಮಾಡಿದಾಗ ಅಲ್ಲಿ ಗೊತ್ತಾಗುತ್ತೆ, ಅಲ್ಲಿ ಟೆಕ್ನಿಕಲ್ ಬಿಡ್ ಅಂತ ಇರುತ್ತೆ, ಫೈನಾನ್ಸಿಯಲ್ ಬಿಡ್ ಅಂತೆ, ಟೆಕ್ನಿಕಲ್ ಬಿಡ್ ಅಲ್ಲಿ ಆಫೀಸರ್ಸ್ ವೆರಿಫೈ ಮಾಡ್ತಾರೆ, ಅಂದ್ರೆ ಮಿನಿಮಮ್ ಆಧಾರ್ ಕಾರ್ಡ್ SC ಇದ್ರೆ SC ಸರ್ಟಿಫಿಕೇಟ್ ಹಾಕಿದಾರೋ ಇಲ್ವಾ ಆ ತರ ನೋಡಿ ಅದ್ರಲ್ಲಿ ಕ್ವಾಲಿಫೈ ಆದ್ರೆ ಅದು ಫೈನಾನ್ಸಿಯಲ್ ಬಿಡ್ ಓಪನ್ ಮಾಡಿದಾಗ ಆಯ್ತು. ಅದಕ್ಕೆ ಏನೇನು ಅರ್ಹತೆ ಬೇಕಾಗುತ್ತೆ? ಅರ್ಹತೆ ಏನು ಬೇಕಿಲ್ಲ ಸರ್, ನಿಮ್ಗೆ ಇಂಡಿಯನ್ ಸಿಟಿಜನ್ ಆಗಿದ್ದು ಕರ್ನಾಟಕ ಸಿಟಿಜನ್ ಆಗಿರ್ಬೇಕು ಅಷ್ಟೇ, ಊರವರಾಗಿರ್ಬೋದು ಬೇರೆ ಆಗಿರ್ಬೋದು, ಇದರಲ್ಲಿ ಇದು ಬಂದಾಗಿಂದ ನಮ್ಮ ಸರ್ಕಾರಕ್ಕೆ ಬಹಳ ಜಾಸ್ತಿ ದೊಡ್ಡ ಮಟ್ಟದ ಆದಾಯ ಬರ್ತದೆ, ಕಾಂಪಿಟೇಷನ್ ಸರ್ಕಾರಕ್ಕೂ ಕೂಡ ಸಾಕಷ್ಟು ಖರ್ಚು ವೆಚ್ಚ ಮಾಡ್ತಾನೆ ಇನ್ಕಮ್ ಒಳ್ಳೆ ಆದಾಯ ಒಂದು ತಂದ್ಕೊಳ್ಳೋ ಒಂದು ಆಗುತ್ತೆ ಅವ್ರು ತಗೊಂಡ ಮೇಲೆ ಸರ್. ಅದಾದ್ಮೇಲೆ ಅದಕ್ಕೆ ನಾವು ನಿಯಮಾನುಸಾರ 5 ವರ್ಷ ಕೊಡ್ತೀವಿ ಒಬ್ಬರಿಗೆ, ಬರೀ 5 ವರ್ಷ 5 ವರ್ಷ ಅವ್ರಿಗೆ ಗುತ್ತಿಗೆ ಕೊಡ್ತೇವೆ, ಟೆಂಡರ್ 5 ವರ್ಷ ತನಕ ಅವ್ರಿಗೆ ಇರುತ್ತೆ, ಬಟ್ ಒಂದು ಕಂಡೀಷನ್ ಇರುತ್ತೆ ಅಂದ್ರೆ ಪ್ರತಿ ವರ್ಷ ಅವರು ನವೀಕರಣ ಮಾಡ್ಕೋಬೇಕು, ರಿನಿವಲ್ ಮಾಡ್ಕೋಬೇಕು. ಸಪೋಸ್ ಒಂದು ಕೆರೆ 10,000 ಆದ್ರೆ ನೆಕ್ಸ್ಟ್ April 30 10,500 5% ಎವ್ರಿ ಇಯರ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಸೊ ಅದ್ರ ಕಂಡೀಷನ್ ಮೇಲೆ ನಾವು 5 ಇಯರ್ಸ್ ಕೊಡ್ತೇವೆ, ಯಾಕಂದ್ರೆ ಈ ಎಲ್ಲ ಮಳೆ ಆಧಾರಿತ ಇರೋದ್ರಿಂದ ಸುಮಾರು ಕೆರೆಗಳು ಈ ಇತ್ತೀಚೆಗೆ HN ವ್ಯಾಲಿ ಏತ ನೀರಾವರಿ ಮತ್ತೆ ಈ ತರ ಬಂದಿರೋದು ಕೆಲವು ಕೆರೆಗಳಲ್ಲಿ ನೀರು ಫುಲ್ ಇರುತ್ತೆ ಯಾವಾಗ್ಲೂ ಇರುತ್ತೆ, ಬಟ್ ಜನರಲ್ ಆಗಿ ಕೆಲವು ಕೆರೆಗಳಲ್ಲಿ ಮಳೆ ಆಧಾರಿತ ಆಗಿದ್ರೆ 5 ವರ್ಷಕ್ಕೆ 1-2 ವರ್ಷ 3 ವರ್ಷ ಒಂದ್ 2 ವರ್ಷ ಮಳೆ ಬರದೇ ಇರಬಹುದು, ಆ ಒಂದು ಅನುಕೂಲಕ್ಕೆ ರೈತರಿಗೆ ನಾವು 5 ವರ್ಷ ಒಬ್ಬರಿಗೆ ಕೊಡ್ಲಿಕ್ಕೆ ಸರ್ಕಾರ ಒಂದು ಡಿಸಿಷನ್ ತಗೊಂಡಿದೆ. ಅಂತ ಪ್ರತಿ ವರ್ಷ ರಿನಿವಲ್ ಮಾಡ್ಕೋಬೇಕು ನೀರು ಬರಲಿ. ವೆಬ್ಸೈಟ್ ಯಾವ್ದು ಸರ್ ಅದನ್ನು ಕೂಡ ಹೇಳಿ. ಅದ್ ಈ ಪ್ರೊಕ್ಯೂರ್ಮೆಂಟ್ ಸರ್ ಮಾಮೂಲು ಫಿಶರಿ ಡಿಪಾರ್ಟ್ಮೆಂಟ್ ಇಲ್ಲ, ಅದು ಯಾವ್ದು ಕರ್ನಾಟಕದ್ದು ಈ ಪ್ರೊಕ್ಯೂರ್ಮೆಂಟ್ ಅಂತ ಹೋದ್ರೆ ಆಯ್ತು ಆಯ್ತು ಅದಷ್ಟೇ. ಈ ಪೋರ್ಟಲ್ ಹೋದ್ರೆ ಕರ್ನಾಟಕ ಗೌರ್ಮೆಂಟ್ ಇಂದ ಎಲ್ಲಾ ಟೆಂಡರ್ ಅದರಲ್ಲಿ ಇರುತ್ತೆ, ಅಲ್ಲೇ ಆ ಮೀನುಗಾರಿಕೆ ಸೆಲೆಕ್ಟ್ ಮಾಡಿದ್ರೆ ಯಾವ ತಾಲೂಕದ್ದು ಅಲ್ಲಿ ತಗೋಬಹುದು. ಬೇರೆ ಬೇರೆ ಟೆಂಡರ್ ಬೇರೆ ಬೇರೆ ಟೆಂಡರ್ ಇರುತ್ತೆ, ಅದ್ರಲ್ಲಿ ಮೀನುಗಾರಿಕೆ PWD ಇರುತ್ತೆ, ಬೇರೆ ಬೇರೆ ಎಲ್ಲಾ ಇಲ್ಲ ಫಾರೆಸ್ಟ್ ಟೆಂಡರ್ ಅದೆಲ್ಲ ಒಂದೇ. ಇನ್ನೇನೋ ಒಂದು ಇನ್ನೇನೋ ಇರುತ್ತೆ ಟೆಂಡರ್, ಮುನ್ಸಿಪಲ್ ಕಾರ್ಪೊರೇಷನ್ ಟೆಂಡರ್ ಇರುತ್ತೆ, ಹತ್ತಾರು ಟೆಂಡರ್ ಇರುತ್ತೆ, ಅದರಲ್ಲಿ ಮೀನುಗಾರಿಕೆ ಇಲಾಖೆ ಟೆಂಡರ್ ಅನ್ನ ನೀವು ನೋಡ್ಕೋಬೇಕು. ಆ ಪೋರ್ಟಲ್ ಹೋಗಿ ನೀವು ಮುಟ್ಟಿದ್ರೆ ಅಲ್ಲಿ ಸಿಗುತ್ತೆ, ಅಲ್ಲಿ ಏನೇನು ಡಾಕ್ಯುಮೆಂಟ್ ಅನ್ನ ನೀವು ಕೆಲವೊಂದು ಕೇಳಿರ್ತಾರೆ ಅದನ್ನ ಅಪ್ಲೋಡ್ ಮಾಡಬೇಕು, ಆಧಾರ್ ಕಾರ್ಡ್ ಇಟ್ ಇಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ ಇರುತ್ತೆ ಸರ್, ತೊಂದರೆ ಇಲ್ಲ. ಅದ್ರ ಪ್ರಕಾರ ಮಾಡಿ ಅಪ್ಲೈ ಮಾಡಿದ್ರೆ ಈಗ ಎಚ್ ಒನ್ ಬಿಡ್ ಆದ್ರೆ ಅವರಿಗೆ ಹೋಗುತ್ತೆ, ಅವಾಗ ನಾವು ನಿಯಮಾನುಸಾರ ಮತ್ತೆ ದುಡ್ಡು ಕಟ್ಟಿದ ಮೇಲೆ, ರಿಮೈನಿಂಗ್ ದುಡ್ಡು ಕಟ್ಟಿದ ಮೇಲೆ ಅವರಿಗೆ ನಾವು ವರ್ಕ್ ಆರ್ಡರ್ ಕೊಡ್ತೀವಿ. ಅದಾದ ಮೇಲೆ ಅವರು ಅದಕ್ಕೆ ಮೀನುಮರಿ ಬೇಕಾದಂತ ಒಂದು ಇಲಾಖೆ ಒಂದು ಸಂಪರ್ಕ ಮಾಡಿಕೊಂಡು ಮೀನುಮರಿ ಬಿಟ್ಕೊಂಡು ಅದು ನ್ಯಾಚುರಲ್ ಗ್ರೋ ಆಗುತ್ತೆ. ಮತ್ತೆ ಅದಕ್ಕೆ ಊಟ ತಿಂಡಿ ಹಾಕೋ ಅವಶ್ಯಕತೆ ಇಲ್ಲ. ಒಂದು 6 ತಿಂಗಳು 7 ತಿಂಗಳು ಆದ್ಮೇಲೆ ಅವರು ಹಿಡ್ಕೊಂಡು ಮತ್ತೆ ಮಾರಾಟ ಮಾಡಿಕೊಂಡು ಅದನ್ನ ಒಂದು ಜೀವನ ರೂಪಿಸ್ಕೊ ಆರ್ಥಿಕವಾಗಿ ಸದೃಢ ಆಗ್ಬೋದು. ಈಗಾಗಲೇ ಇಂಥ ಒಂದು ಏನು ಕೋಆಪರೇಟಿವ್ ಹಂತದಲ್ಲಿ ಸಹಕಾರ ರೀತಿಯಲ್ಲಿ ರಾಜ್ಯದಲ್ಲಿ ಅನೇಕ ಕರೆಗಳನ್ನು ಅನೇಕ ರೈತ ಸಂಘಗಳು ಇದನ್ನು ಮಾಡ್ತಾ ಇರ್ಬೋದಲ್ಲ? ಖಂಡಿತ ಮಾಡ್ತಾರೆ, ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಎಲ್ಲ. ಆಲ್ಮೋಸ್ಟ್ ಎಲ್ಲ ಇದ್ರಲ್ಲಿ ನಮ್ಮ ಈವನ್ ಬೆಂಗಳೂರಲ್ಲೇ ತಗೊಳ್ಳಿ, ನಮ್ಮಲ್ಲಿ ಸುಮಾರು 50 ಕೋಆಪರೇಟಿವ್ ಸಹಕಾರ ಸಂಘಗಳಿದೆ. ಅಂದ್ರೆ ಕನಿಷ್ಠ 50 ಕೆರೆಗಳು ಇದ್ದೇ ಇರ್ತದೆ. ನಾವೊಂದು 80 ಕೆರೆಗಳು ಕೊಟ್ಟಿದ್ವಿ. ಒಂದು ಸಹಕಾರ ಸಂಘಕ್ಕೆ 3 ಕೆರೆಗಳು ಕೊಡೋ ಒಂದು ವ್ಯವಸ್ಥೆ ಇದೆ ಅವ್ರ ಕಾರ್ಯವ್ಯಾಪ್ತಿಲಿ. 3 ಕೆರೆ ಅಥವಾ 300 ಹೆಕ್ಟೇರ್ ವರೆಗೂ ಕೊಡೋ ಒಂದು ವ್ಯವಸ್ಥೆ ಇದೆ. ಈಗ ನಾನು ಇವತ್ತಿಗೆ ನಾವು ಸಹಕಾರ ಸಂಘಗಳಿಗೆ ಒಂದು 79 ಕೆರೆ ಸಹಕಾರ ಸಂಘಗಳಿಗೆ ಕೊಟ್ಟಿದ್ದೇವೆ. ತುಂಬಾ ಸಂತೋಷ ಸರ್. ಆಮೇಲೆ ಉಳಿದ ಈಗ ಉತ್ತರ ಕರ್ನಾಟಕದ ಕಡೆ ಅಥವಾ ಕರಾವಳಿ, ಅಲ್ಲಿ ಕೂಡ ಸಾಕಷ್ಟು ನಮ್ಮ ಕರ್ನಾಟಕದಲ್ಲಿ ಸುಮಾರಿದೆ ಸರ್ ಸಹಕಾರ ಸಂಘಗಳು. ನಮ್ಮಲ್ಲಿ ಹೇಳ್ಬೇಕಂದ್ರೆ 649 ಸಹಕಾರ ಸಂಘಗಳಿದ್ದಾವೆ ಈಗ ನಮ್ಮ ಕರ್ನಾಟಕದಲ್ಲಿ. ಮೀನುಗಾರಿಕಾ ಸಹಕಾರ ಸಂಘಗಳು ನಮಗೆ ಇದು ಮೆರೈನ್ ಅಂತೀವಲ್ಲ, ಉತ್ತರ ಮೆರೈನ್ ಅಲ್ಲಿ ಕರಾವಳಿಯಲ್ಲಿ 120 ಇದೆ, ಇನ್ಲ್ಯಾಂಡ್ ಅಲ್ಲಿ 529 ಆಕ್ಟಿವ್ ಸಹಕಾರ ಸಂಘಗಳಿದೆ. ಅಲ್ಲೆಲ್ಲ ಮೀನು ಸಾಕಾಣಿಕೆ ನಡೀತಾನೆ ಇರುತ್ತೆ, ಅವರು ತಗೊಂಡು ಸಂಬಂಧಪಟ್ಟ ಉಪಕಸಬು ಒಬ್ಬೊಬ್ರು ಮಾಡ್ತಾನೆ ಇರ್ತಾರೆ. ಕೆಲವು ಸಂಘಗಳು ಅವರೇ ಮೀನು ಮರಿಸ್ಟ್ ಹಾಕ್ಬಿಟ್ಟು ಅವರೇ ಫಿಶ್ ಕ್ಯಾಚ್ ಮಾಡಿ ಅವರೇ ಮಾರೋ ಒಂದು ವ್ಯವಸ್ಥೆ ಇದೆ. ಆ ಸರ್ಕಾರ ಸಂಘಕ್ಕೆ ಅವ್ರು ಇಂತಿಷ್ಟಂತ ದೇಣಿಗೆ ಕೊಡೋ ಒಂದು ವ್ಯವಸ್ಥೆನೂ ಇದೆ, ಕೆಲವು ಸಹಕಾರಗಳು ಚೆನ್ನಾಗಿ ನಡೀತಾ ಇದೆ. ಅದ್ ಮತ್ತೆ ಅವ್ರು ಮೀನು ಮರಿ ದಾಸ್ತಾನು ಮಾಡಿದ್ರೆ ಸರ್, ಮೀನು ಮರಿ ಎಲ್ಲಿ ಸಿಗುತ್ತೆ, ನಮ್ಮ ಸರ್ಕಾರಿ ಮೀನು ಮರಿ ಕೇಂದ್ರಗಳು ಇದೆ, ಮತ್ತೆ ಸರ್ಕಾರದ ರಿಜಿಸ್ಟರ್ ಮಾಡ್ಕೊಂಡಿರ್ತವೆ, ರಿಜಿಸ್ಟರ್ ಫಿಶ್ ಫಾರ್ಮ್ಸ್ ಅಂತೇಳಿ, ಅವರಿಂದ ತಗೋಬಹುದು. ಮತ್ತೆ ಪ್ರೈವೇಟಲ್ಲೂ ಕೂಡ ಅವೈಲೇಬಲ್ ಇದೆ ಮಾಡ್ತಾರೆ. ಅವರು ಮೀನು ಮರಿ ತಗೊಂಡು ಅವ್ರ ಕೆರೆಗೆ ದಾಸ್ತಾನು ಮಾಡಿದ್ರೆ ಅದಕ್ಕೂ ಸಹ ಮೀನು ಮರಿ ಖರೀದಿ ಸಹಾಯಧನ ಅಂತ ನಾವು ಸಬ್ಸಿಡಿ ಕೊಡ್ತೇವೆ. ಒಂದು ಸಹಕಾರ ಸಂಘಕ್ಕೆ ಗರಿಷ್ಠ 20,000 ನಾವು ಸಹಾಯಧನ ಕೊಡೋ ಒಂದು ವ್ಯವಸ್ಥೆ. ಈಗ ಮೀನು ಮರಿ ಪೋಷಣೆ ಬಗ್ಗೆ ಹೇಳಿ, ಮೀನು ಮರಿ ಸಾಕಾಣಿಕೆ ಕೇಂದ್ರದ ಬಗ್ಗೆ ಸರ್, ಅದನ್ನು ಯಾವ ತರ ನಿರ್ವಹಣೆ ಮಾಡಬೇಕು, ಮೀನು ಮರಿ ಹೆಂಗೆ ಅದನ್ನ ಹ್ಯಾಚರೀಸ್ ಅನ್ನ ಹೆಂಗೆ ತಯಾರು ಮಾಡ್ಕೋತಾರೆ? ಸರಿ, ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ನಾವು ಅದನ್ನೇ ಎನ್ಕರೇಜ್ ಮಾಡ್ತೀವಿ. ಈಗ ರೈತರೇ ಮೀನು ಮರಿ ಬೆಳ್ಕೊಂಡು ಅವರು ಅವ್ರ ಕೆರೆಗೆ ಅವರೇ ಬಿಟ್ಕೊಳ್ಳಿ ಅನ್ನೋದೊಂದು ಈಗ ಕಾನ್ಸೆಪ್ಟ್ ಹೊಸದಾಗಿ ಬಂದಿದೆ. ಅದು ಬಹಳ ಸಹ ಒಳ್ಳೇದು, ಒಳ್ಳೇದು. ಈಗ ಬೇರೆ ಕಡೆ ತಂದು ಅಲ್ಲ, ಅದು ಸಣ್ಣ ಜಾಗ ಇರ್ತದೆ, ಅಲ್ಲೇ ಒಂದು ಪಾಂಡ್ ಮಾಡ್ಕೋತಾರೆ, ಅದೇ ಪಾಂಡ್ ಅಲ್ಲಿ ತಮ್ಗೆ ಬೇಕಾದಷ್ಟು ಬಿಟ್ಕೋತಾರೆ ಅಥವಾ ತಮ್ಮ ಊರವ್ರಿಗೆ ಬೇಕಾದಷ್ಟು ಮಾಡ್ಕೋತಾರೆ. ಇಲ್ಲ, ಅದು ಏನಾಗಿತ್ತು ಅಂದ್ರೆ ಈಗ ನಾವೇನ್ ಮಾಡ್ತೀವಿ, ಕೆರೆಯಂಚಿನಲ್ಲಿ ಮೀನು ಮರಿ ಪಾಲನೆ ಅಂತ ಒಂದು ಸ್ಕೀಮೆ ಇದೆ ಸರ್. ಹೌದು, ಅದಕ್ಕೆ ನಮ್ಮ ಗೌರ್ಮೆಂಟ್ ಸಬ್ಸಿಡಿ ಕೊಡುತ್ತೆ, ಅದಕ್ಕೂ ಕೊಡುತ್ತೆ. ಅಂದ್ರೆ ಒಂದು ಕೆರೆ ತಗೊಂಡ್ರೆ ಅವರು ಅಲ್ಲಿ ಒಂದು 1/2 ಎಕರೆ ಅಥವಾ 1 ಎಕರೆ ಪಾಂಡ್ ಮಾಡಿಕೊಂಡ್ರೆ ನಮ್ಮಲ್ಲಿ ಅತಿ ಚಿಕ್ಕ ಮರಿಗಳು ಸ್ಪಾನ್ ಅಂತೀವಿ ನಾವು. ನಮ್ಮ ಮೀನು ಮರಿ ಕೇಂದ್ರದಲ್ಲಿ ಕೋಟಿಗಟ್ಟಲೆ ನಾವು ಮೀನು ಮರಿ ಮೊಟ್ಟೆಯಿಂದ ಬರುತ್ತೆ, ಮೀನು ಮರಿ ಚಿಕ್ಕದು ಅದು 100,000 ಬರುತ್ತೆ ಸರ್. ಅದನ್ನ ಅಲ್ಲಿ ನಮ್ಮ ಸುಮಾರು ಕೇಂದ್ರಗಳಿದೆ, ಕಬಿನಿ ಆಗಿರ್ಬೋದು, ನುಗ್ಗು ಇರಬಹುದು, ಇಲ್ಲಿ BRP ಅಂತ ಇದೆ, ಇಲ್ಲಿ ತಿಪ್ಪಕನಹಳ್ಳಿ ಲೋಕಲ್ ಅಲ್ಲಿ, ಮತ್ತೆ ಇಲ್ಲಿ ಬೇತಮಂಗಲ ಅಂತ ಇದೆ. ಪ್ರತಿ ಡಿಸ್ಟಿಕ್ ಅಲ್ಲಿ ಒಂದು ಮೀನು ಮರಿ ಕೇಂದ್ರ ಆಲ್ಮೋಸ್ಟ್ ಎಲ್ಲ ಕಡೆ ಇದೆ, ಇಲಾಖೆ ಇದೇನೆ. ಅದು ಚಿಕ್ಕ ಮರಿ ತಗೊಂಬಂದ್ರೆ, ತಗೊಂಬಂದು ಅವರು ಸ್ಟಾಕ್ ಮಾಡಿಕೊಂಡು ಅದನ್ನ 1-1.5 ತಿಂಗಳು ಬೆಳವಣಿಗೆ ಮಾಡಿದ್ರೆ, ಪೋಷಣೆ ಮಾಡಿ ಅದಕ್ಕೆಲ್ಲ ನಾವು ಟೆಕ್ನಿಕಲ್ ಗೈಡೆನ್ಸ್ ಎಲ್ಲ ನಮ್ಮ ಅಧಿಕಾರಿಗಳು ಕೊಡ್ತಾರೆ. ಸ್ವಲ್ಪ ಗಾತ್ರ ದೊಡ್ಡ ಮಾಡಿ, ಒಂದು 3-2.5 ಇಂಚ್ ಮಾಡಿ ಅದೇ ಮರಿನ ಪಕ್ಕದಲ್ಲೇ ಕೆರೆಗೆ ಬಿಟ್ರೆ ಏನು ಟ್ರಾನ್ಸ್ಪೋರ್ಟೇಶನ್ ಸ್ಟ್ರೆಸ್ ಇರಲ್ಲ, ಅದೇ ನೀರಲ್ಲಿ ಬೆಳೆದಿರುತ್ತೆ, ಎಲ್ಲ ಬದುಕುಳಿಯ ಪ್ರಮಾಣ ಜಾಸ್ತಿ, 90% ಸುಲಭವಾಗಿ ಅದು ಬೆಳವಣಿಗೆ ಮಾಡಿ ಬೇಗ ರೈತರಿಗೆ ಒಂದು ಆದಾಯ ತಂದುಕೊಡೋ ಒಂದು ಪದ್ಧತಿ ಇದೆ ಸರ್. ಈಗ ಅದನ್ನ ನಮ್ಮ ಎಲ್ಲ ಇಲಾಖೆಯಲ್ಲಿ ಅದನ್ನ ಬಹಳ ನಾವು ಇದನ್ನ ಒತ್ತು ಕೊಟ್ಟಿದ್ದೇವೆ, ಸುಮಾರು ಜನ ಇದನ್ನ ಉಪಯೋಗಿಸ್ಕೊಳ್ತಾರೆ. ಮತ್ತೆ ಅದಕ್ಕೆ ನಾವು 1 ಹೆಕ್ಟೇರ್ಗೆ 2.5 ಲಕ್ಷ ಸಹಾಯಧನ ಕೊಡ್ತೇವೆ ನೋಡಿ, ಮತ್ತೆ 1 ಎಕರೆಗೆ 1 ಲಕ್ಷ ಆತರ. ಅಷ್ಟು ಸಹಾಯ ಗೌರ್ಮೆಂಟ್ ಕೊಡುತ್ತೆ ಸರ್ಕಾರ ನಿಜವಾಗೂ. ಅದು ಅಲ್ಲದೆ ಅವ್ರು ಹೆಚ್ಚಿಗೆ ಬೆಳವಣಿಗೆ ಹೆಚ್ಚು ಮೀನು ಮರಿ ಬೆಳೆದು ಅವರಲ್ಲಿ ಇಟ್ಕೊಂಡ್ರೆ ಅದನ್ನು ಕೂಡ ಸರ್ಕಾರ ಬೈಬ್ಯಾಕ್ ಮಾಡುತ್ತೆ. ಈಗ ಏನಾಗುತ್ತೆ, ನಮ್ಮ ಇಲಾಖೆ ಬೈಬ್ಯಾಕ್ ಮಾಡಿ ರಿಸರ್ವೈರ್ಸ್ ಅಂತ ಇರುತ್ತಲ್ಲ ಜಲಾಶಯಗಳಿಗೆ ನಾವು ಅದನ್ನ ಸ್ಟಾಕ್ ಮಾಡ್ತೇವೆ. ಓಹೋ, ಜಲಾಶಯಗಳ 1 ಮರಿಗೆ 1.5 ರೂಪಾಯಿ 1.20 ರೂಪಾಯಿ ಕೊಟ್ಕೊಂಡು ಜಲಾಶಯಕ್ಕೆ ಬಿಡ್ತೀವಿ. ಅಲ್ಲಿ ಏನಾಗುತ್ತೆ, ಅಲ್ಲಿ ಸಿಸ್ಟಮ್ ಬೇರೆ, ಲೈಸೆನ್ಸಿಂಗ್ ಅಂತ ಕೊಡ್ತೇವೆ. ಅಲ್ಲಿ ಲೋಕಲ್ ಇರ್ತಕ್ಕಂಥ ಫಿಶರ್ ಮೆನ್ ಗೆ ಕ್ಯಾಚ್ ಮಾಡ್ಲಿಕ್ಕೆ 1 ವರ್ಷಕ್ಕೆ 3,000 ರೂಪಾಯಿ ಫೀಸ್ ತಗೊಂಡು ಗೌರ್ಮೆಂಟ್, ಅವ್ರು ಹಿಡ್ಕೋಬಹುದು ಡೈಲಿ. ಅವರಿಗೆ ಒಂದು ಆರ್ಥಿಕಕ್ಕೆ ಅಲ್ಲಿ ಮೀನು ಮರಿ ಸರ್ಕಾರದಿಂದ ಬಿಡುತ್ತೆ, ಅದು ಮೀನು ಮರಿ ಬೆಳವಣಿಗೆ ಆದ್ಮೇಲೆ ಇವ್ರು ಹಿಡ್ಕೊಂಡು ಮಾರಾಟ ಮಾಡ್ಕೋಬಹುದು. ಆ ಒಂದು ಇಂಟರ್ಲಿಂಕ್ ಸಿಸ್ಟಮ್ ಚೆನ್ನಾಗಿದೆ. ಈಗ ನಿಜ ಹೇಳ್ಬೇಕಂದ್ರೆ ಈಗ ಒಂದು ಮರಿ ಈಗ ಮೀನ್ ಮರಿ ಸ್ವಲ್ಪ ಮರಿ ತಗೊಂಡೋಗಿ ನಾವು ಸಾಕ ಶುರು ಮಾಡಿದ್ಮೇಲೆ ಅದು ಎಷ್ಟು ದಿನ ತನಕ ಅಥವಾ ಎಷ್ಟು ತಿಂಗಳ ನಂತರ ರೈತರಿಗೆ ಅದು ಹಾರ್ವೆಸ್ಟ್ ಮಾಡಬಹುದು ಅಥವಾ ಮಾರ್ಕೊಳ್ಬಹುದು? ಅದು ಕೆಲವು ಸಂದರ್ಭದಲ್ಲಿ ಡಿಪೆಂಡ್, ನಾವು ಎಂತ ಮೀನ್ ಮರಿ, ಎಷ್ಟು ಗಾತ್ರದ ಮೀನ್ ಮರಿ ಸ್ಟಾಕ್ ಮಾಡ್ತೀವಿ, ಯಾವ ಒಂದು ಮೆಥಡ್ ಅಲ್ಲಿ ಸ್ಟಾಕ್ ಮಾಡ್ತೀವಿ, ನಾವ್ ಏನ್ ಫಾಲೋ ಮಾಡ್ತೀವಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಸಪೋಸ್ ಅಂದಾಜು ನಾವು 10-12 ತಿಂಗಳು ಅಂತ ಹೇಳ್ಬಹುದು, ಒಂದು ವರ್ಷ ಬೇಕಾಗಬಹುದು. ಬಟ್ ಕೆಲವು ಕೆರೆಗಳಲ್ಲಿ 6-1/2 ಕೆಜಿ ಬಂದ್ರೆ ನೀವು ಮಾರಾಟಕ್ಕೆ ಬರುತ್ತೆ, 6-10 ತಿಂಗಳು ಅಂತ ಹೇಳ್ಬಹುದು. ಹಾಗೆ ಅದು ಕೂಡ ನಾವು ಈಗ ಮೀನು ಸಾಕಾಣಿಕೆ ಮಾಡಿದ್ರೆ ನಾವು ಎಷ್ಟು ಗಾತ್ರದ ಮೀನು ಮರಿ ಸ್ಟಾಕ್ ಮಾಡ್ತೀವಿ ಅನ್ನೋದ್ ಮೇಲೆ ಡಿಪೆಂಡ್ ಇರುತ್ತೆ. ಸಪೋಸ್ 4-5 inch ಮೀನು ಮರಿ ಸ್ಟಾಕ್ ಮಾಡಿದ್ರೆ 7 ತಿಂಗಳಿಗೆ ಬರುತ್ತೆ, ಬಂದ್ಬಿಡುತ್ತೆ. ಸಪೋಸ್ 1-2 inch ಆದ್ರೆ ಅದು 10-12 ತಿಂಗಳು ಆಗುತ್ತೆ. ಬೇರೆಯವರು 3 ಬೆಳವಣಿಗೆ ಮಾಡಿ ಅದನ್ನ ನಾವು ತಗೊಂಡ್ರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ನಮಗೆ 3-4 ಸಾಕಾಣಿಕೆ ಕಡಿಮೆ ಆಗುತ್ತೆ. ಆಮೇಲೆ ಇದು ಈಗ ಮೀನು ಮರಿನ ಮಾರ್ತಿರಲ್ಲ, ಎಷ್ಟು ಕ್ವಾಂಟಿಟಿ ಮೇಲೆ ಮಾರ್ತೀರಾ, ಎಷ್ಟು ತೂಕದ ಮೇಲೆ ಮಾರ್ತೀರಾ? ಇಲ್ಲ, ತೂಕ ಇಲ್ಲ, ನಂಬರ್ ಮೇಲೆ, ನಂಬರ್ ಮೇಲೆ. ಒಂದು ಮೀನು ಗೊತ್ತಾಗುತ್ತೆ ಆ ನಂಬರು? ಇಲ್ಲ, ಸಿಸ್ಟಮ್ ಇದೆ. ಅಂದ್ರೆ ಅಂದಾಜು ಒಂದು ಅಳತೆ ಮಾಡೋ ಒಂದು ಕಪ್ ಇರುತ್ತೆ, 1-2-3 ಕಪ್ ಹಾಕಿ ಕೌಂಟ್ ಮಾಡ್ತಾರೆ, ಅವರೇಜ್ ತಗೊಳ್ತಾರೆ. ಈಗ ಒಂದು 1/2 liter ಒಂದು ಗ್ಲಾಸ್ ಇದೆ, ಅದರಲ್ಲಿ ಮೀನ್ ಮರಿ ಹಾಕಿದ್ರೆ ಅದು ಗೊತ್ತಾಗುತ್ತೆ ಎಷ್ಟಿದೆ ಅಂತ. ಈಗ ಸಪೋಸ್ ನಮ್ಮ ಕಾಫಿ ಫಿಲ್ಟರ್ ಕಪ್ಸ್ ಇರುತ್ತಲ್ಲ, ಅಲ್ಲಿ ನೀರೆಲ್ಲ ಬಸದ್ ಬಿಟ್ಟು ಮೀನ್ ಮರಿ ಮಾತ್ರ ಇರುತ್ತೆ, ಅದನ್ನ ತಗೊಂಡ್ಬಂದು ನಾವು ನೀರಿರೋ ಬೇಸಿನಲ್ಲಿ ಹಾಕ್ತಾರೆ, ಅದನ್ನ ಒಂದು ಕಪ್ಗೆ ಎಷ್ಟು ಬಂತ ಅಂತ ಕೌಂಟ್ ಮಾಡ್ತಾರೆ ಸರ್. ಒಂದು ಕಪ್ಗೆ 200 or 100 ಡಿಪೆಂಡ್ಸ್ ಆನ್ ಗಾತ್ರ. ಐವತ್ತು ಬಂದ್ರೆ ಒಂದು ಕಪ್ 50, ಇಷ್ಟು ಕಪ್ ಇಷ್ಟು ಗಾತ್ರ, ಒಂದು 5-10% ವೇರಿಯೇಷನ್ ಇರುತ್ತೆ, 1-2-3 ಕಪ್ ಎಕ್ಸ್ಟ್ರಾ ಹಾಕಿ ಆತರ ಸಿಸ್ಟಮ್ ಇದೆ. ಬಟ್ ಈಗಲೂ ಕೂಡ ಅದನ್ನು ಒಂದು ಸ್ಟ್ರೀಮ್ ಲೈನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ವಿ, ಅಂದ್ರೆ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಏನಾದ್ರೂ ಮಾಡಿ ಪಕ್ಕ ಕೌಂಟಿಂಗ್, ನಂಬರ್ ಇದೆ, ನಂಬರ್ ಇದೆ ಅಂತ ನಂಬರ್ ಮೇಲೆ ಹೋಗುತ್ತೆ, ಆ ಸೈಜ್ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ. ಈಗ ಈ ಒಂದು 12 ಅಥವಾ 10 ಮೀನು ದೊಡ್ಡದಾಗಿ ಬೆಳೀತದಲ್ಲ, ಮತ್ತೆ ಅದು ಮೀನ್ ಮರಿನ ಮತ್ತೆ ಉತ್ಪಾದನೆ ಮಾಡಬಹುದಲ್ಲ? ಹಾ, ಬುರೇ ಮಾಡ ಸ್ವಲ್ಪ ಎಕ್ಸ್ಪ್ರೈಸ್ ಬೇಕಾಗುತ್ತೆ, ಎಲ್ಲಾರು ಮೀನ್ ಮರಿ ಉತ್ಪಾದನೆ ಮಾಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ಟ್ರೈನಿಂಗ್ ಎಲ್ಲ ಬೇಕಾದ್ರೆ ಕೆಲವು ವೆರೈಟಿ ಎಲ್ಲ ಅವರೇ ಮಾಡ್ಕೋಬಹುದು, ಅದು ಹ್ಯಾಚರಿ ಸಿಸ್ಟಮ್ ಕೆಲವರು ಮಾಡ್ತಾ ಇದಾರೆ. ಇನ್ನೊಂದು ಈಗ ಮೀನ್ ಸಾಕಾಣಿಕೆ ಅಂದ ತಕ್ಷಣ ಈಗ ಒಂದಕ್ಕೊಂದು ಮೀನು ಜೊತೆಯಾಗಿ ಬದುಕಿದ್ರೆ ಅಡ್ಡಿಲ್ಲ, ಕೆಲವು ಮೀನು ಒಂದು ಮೀನು ಇನ್ನೊಂದು ಮೀನನ್ನ ತಿನ್ಕೊಂಡು ಅದನ್ನ ಹಿಂಗ್ ತನ್ನ ಆಹಾರನ ಪೂರೈಸಿಕೊಳ್ಳೋ ಸಾಧ್ಯತೆ ಇರುತ್ತಲ್ಲ. ಆತರ ಮೀನುಗಳ ಎರಡು ಜೊತೆ ಕಲ್ಚರ್ ಮಾಡಬಹುದು, ಬೇರೆ ಬೇರೆ ಮಾಡಬೇಕಾಗತ್ತೆ ಸರ್. ಅದು ಸಾಮಾನ್ಯವಾಗಿ ನಾವು ಇಂಟಿಗ್ರೇಟೆಡ್ ಅಂದ್ರೆ 3 ಮೀನು ಒಂದೇ ಪಾಂಡಲ್ಲಿ ಬೆಳೀಲಿಕ್ಕೆ ನಾವು ಎನ್ಕರೇಜ್ ಮಾಡ್ತೀವಿ, ಅಂದ್ರೆ ಒಂದಕ್ಕೊಂದು ಸಹಬಾಳ್ವೆ ಬೆಳೆಯಂತ ಮೀನುಗಳು ಇದೆ ನಮ್ಮಲ್ಲಿ. ನೀವ್ ಹೇಳ್ತಕ್ಕಂಥದ್ದು ಸತ್ಯ, ಆತರ 2 ಮೀನುಗಳು ಒಂದೇ ಪಾಂಡಲ್ಲಿ ಬಿಡಬಾರ್ದು ಕೂಡ, ಅದನ್ನ ಸಪರೇಟ್ ಬೆಳಿಬೇಕು. ಈಗ ಕೃಷಿ ಇಲಾಖೆ ವತಿಯಿಂದ ಯಾವ್ಯಾವ ಜಾತಿಯ ಮೀನುಗಳು ಬೆಳೀಲಿಕ್ಕೆ ಪ್ರೋತ್ಸಾಹ ಸಿಗ್ತದೆ? ಇಂಥ ಮೀನುಗಳನ್ನು ಬೆಳೀತೀರಿ ಅಂತ ತಾವು ಕೂಡ ಹೇಳ, ಯಾವ ಮೀನುಗಳಿಗೆ ಹೇಳ್ತೀರಿ, ಯಾವ ಮೀನುಗಳನ್ನು ಬೆಳೀರಿ ಅಂತ ತಾವು ರೈತರಿಗೆ ಹೇಳ್ತೀರಿ? ಖಂಡಿತ. ಈಗ ನೋಡಿ ಸರ್, ಈಗ ನಮ್ಮಲ್ಲಿ ಮೊದಲಿಂದ ಇಂಡಿಯನ್ ಮೇಜರ್ ಕಾರ್ಪ್ಸ್ ಅಂತಾರೆ, ದೊಡ್ಡ ಗೆಂಡೆ ಮೀನುಗಳು, ಅದು ಕಟ್ಲಾ ಆಗ್ಬೋದು, ಕಟ್ಲಾ, ರೋಹು, ಕಾಮನ್ ಕಾರ್ಪ್ ಅಂತ ಹೇಳ್ತಾರೆ. ಅದು ಈಗ ರೋಹು ಕಟ್ಲಾ ಮತ್ತೆ ಸಾಮಾನ್ಯ ಗಂಡೆ ಅಂತ ಹೇಳ್ತಾರೆ, ಮತ್ತೆ ಮೃಗಾಲ್ ಅಂತ ಬರುತ್ತೆ. ಇವು ಕಾಮನ್ ಆಗಿ ಎಲ್ಲ ಕಡೆ, ಎಲ್ಲ ಕೆರೆಗಳಲ್ಲಿ ಎಲ್ಲ ಕಡೆ ಬೆಳೀತವೆ. ಇತ್ತೀಚೆಗೆ ಗಿಫ್ಟ್ ತಿಲಾಪಿ ಅಂತ ನಮ್ಮಲ್ಲಿ ನಮ್ಮ ಸರ್ಕಾರದಿಂದ ಎನ್ಕರೇಜ್ ಮಾಡ್ತಿದ್ದೀವಿ, ತಿಲಾಪಿಯ ಮೀನು ಅಂತ. ಅದು ನಮ್ಮಲ್ಲಿ 2 ಹ್ಯಾಚರಿ ಸಪರೇಟ್ ಆಗಿ ಪ್ರೊಡಕ್ಷನ್ ಗೆ ಅಂತ ಹೇಳಿ, ಹೆಸರುಘಟ್ಟದಲ್ಲಿ ಒಂದು ಇದೆ, ಹೆಸರುಘಟ್ಟ ಮೀನುಮರಿ ಕೇಂದ್ರ ಅಂತ ಕರೇಮುದ್ದಿನಲ್ಲಿ ಮೈಸೂರು ಡಿಸ್ಟಿಕ್ ಅಲ್ಲಿ ಇದೆ, ಅದನ್ನ ಒಂದು ಎನ್ಕರೇಜ್ ಮಾಡ್ತಿದ್ದೀವಿ. ಅದು ಒಂದು 6-7 ತಿಂಗಳಿಗೆ ಚೆನ್ನಾಗಿ ಬೆಳೆಯುತ್ತೆ, ಒಳ್ಳೆ ಅದು ಸಪರೇಟ್ ಅದೊಂದು ಎನ್ಕರೇಜ್ ಮಾಡ್ತೀವಿ, ಪರಿಚಯ ಮಾಡ್ತಿದೀವಿ. ಮತ್ತೆ ಇತ್ತೀಚೆಗೆ ಬಹಳ ರೈತರು ಮುರೆಲ್ ಮೀನು, ಹುಚ್ಚು ಮೀನು ಬಹಳ ಬೆಳೀತಿದ್ದಾರೆ, ಸ್ವಲ್ಪ ಕಮರ್ಷಿಯಲ್ ತರ ಆಗಿದೆ, ರೇಟ್ ಕೂಡ ಚೆನ್ನಾಗಿ ಸಿಗುತ್ತೆ. ಟೇಸ್ಟ್ ಅದು ಟೇಸ್ಟ್ ಚೆನ್ನಾಗಿದೆ, ವ್ಯಾಪಾರ ಬೈಬ್ಯಾಕ್ ಸಿಸ್ಟಮ್ ಎಲ್ಲ ಚೆನ್ನಾಗಿ ಇಷ್ಟಪಡ್ತಾರೆ ಅಲ್ವ, ರೇಟ್ ಸ್ವಲ್ಪ ಚೆನ್ನಾಗಿ. ಬೇರೆ ಕಡೆ ತಮಿಳ್ನಾಡು ಆ ಕಡೆ ಎಲ್ಲ ಸ್ವಲ್ಪ ಡಿಮ್ಯಾಂಡ್ ಇದೆ, ಸೊ ಬೈಬ್ಯಾಕ್ ಎಲ್ಲ ತಗೊಂಡು ಹೋಗ್ತಾರೆ. ಈ ನಮ್ಮ ಸ್ಕೀಮ್ಸ್ ಅಲ್ಲಿ ಸುಮಾರು 15 ಆ ಮೀನನ್ನೇ ಬಹಳ ಜನ ಬೆಳವಣಿಗೆ ಮಾಡ್ತಾರೆ, ಸ್ವಲ್ಪ ಹೆಚ್ಚು ಖರ್ಚು ಬರುತ್ತೆ, ಫಿಶ್ ಆಹಾರ ಸ್ವಲ್ಪ ರೇಟ್ ಜಾಸ್ತಿ ರೇಟ್ ಇರಬೇಕು, ಮೀನು ಆಹಾರಕ್ಕೆ ತುಟ್ಟಿ ಇದೆ ಸ್ವಲ್ಪ, ಅಷ್ಟೇ ಪ್ರಾಫಿಟ್ ಬರುತ್ತೆ. ಯಾವ್ಯಾವ ತರ ಪೀಡಿಸ್ಕೊಡ್ಬೇಕಾಗುತ್ತೆ? ಈಗ ರೆಡಿಮೇಡ್ ಫುಡ್ ಸಿಗುತ್ತೆ, ನಾವು ರೈತರೇ ರೆಡಿ ಮಾಡಿಕೊಂಡು ಸಹ ಕೊಡಬಹುದು. ಯಾವ ತರ ರೆಡಿ ಮಾಡಬಹುದು? ಈಗ ಕಡಲೆಕಾಯಿ ಹಿಂಡಿ ಪಾಲಿಶ್ ತೌಡ್ ಎಲ್ಲ ಮಿಕ್ಸ್ ಮಾಡಿ ಸಹ ಕೊಡಬಹುದು. ಎನಿ ಮಿಲ್ ವೇಸ್ಟ್ ರೆಡಿ ಮಾಡ್ಕೊಂಡು ಬಿಗಿನಿಂಗ್ ಕೊಡಬಹುದು. ಆಮೇಲೆ ನಮ್ಮಲ್ಲಿ ಸುಮಾರು ಕಂಪನಿಗಳು ರೆಡಿ ಇರುತ್ತಲ್ಲ, ವೆಜ್ ಸುಮಾರು ಕಂಪನಿಗಳು ರೆಡಿಮೇಡ್ ಫುಡ್ ಸಿಗುತ್ತೆ. ಅದನ್ನ ಸ್ಟೇಜ್ ವೈಸ್ ಈಗ ಫಸ್ಟ್ ಚಿಕ್ಕದು ಎಂಎಂಎಂ ಇರುತ್ತೆ, ಆಮೇಲೆ ಫೋರ್ ಹಿಟ್ಟಿನ ಟೈಪ್ ಇರಬಹುದು. ಹೌದು, ಸ್ವಲ್ಪ ಚಿಕ್ಕ ಚಿಕ್ಕ ಎಂಎಂಎಂ ಸ್ವಲ್ಪ ಸ್ಟೇಜ್ ಮೇಲೆ ಕೊಟ್ಕೊಂಡು ಹೋಗ್ಬೋದು. ಈಗೆಲ್ಲ ಸ್ಟ್ರೀಮ್ ಲೈನ್ ಆಗಿದೆ ಸರ್, ಮಾಡ್ಕೊಂಡು ಹೋಗ್ಬೋದು ರೈತರು. ಅಂದ್ರೆ ರೈತರಿಗೆ ಈ ಒಂದು ಮೀನು ಸಾಕಾಣಿಕೆ ಇದು ಒಂದು ಒಳ್ಳೆ ಉದ್ಯೋಗ. ಮೀನು ಜೊತೆಗೆ ಮತ್ತಿನ್ನೇನೇನು ಬೆಳಿಬಹುದು? ಕ್ರ್ಯಾಬ್ಸ್ ಬೆಳಿಬಹುದಾ, ಪ್ರಾನ್ಸ್ ಬೆಳಿಬಹುದಾ, ಏನೇನು ಬೆಳಿಬಹುದು? ಮೀನ್ ಜೊತೆಗೆ ಪ್ರಾನ್ಸ್ ಬೆಳಿಬಹುದು, ಸಿಗಡಿ ಸಿಗಡಿ ಬೆಳಿಬಹುದು, ಮಿಕ್ಸ್ ಆಗಿ ಬೆಳಿಬಹುದು. ಅದಕ್ಕಾಗಿ ಪ್ರಾನ್ಸ್ ಅನ್ನೇ ಸಪರೇಟ್, ಅದೇ ಸಪರೇಟ್ ಇದೆ. ಅದು ಅದೇನ್ ಗೊತ್ತಾ, ಮೆರೈನ್ ಈಗ ನಮ್ಮ ಕೋಸ್ಟಲ್ ಎನ್ವೈರನ್ಮೆಂಟ್ ಅಲ್ಲಿ ಆ ತರ ಮೂರು ತಿಂಗಳು ಬೆಳೆ ಅದು. ಅದು ಕೂಡ ಸುಮಾರು ಈಗ ಮೂರು ತಿಂಗಳಿಗೆ ಬರುತ್ತೆ, ಕೌಂಟ್ ಲೆಕ್ಕ. ಅದು ಅಲ್ಲಿ ಸ್ವಲ್ಪ ನಮ್ಗೇನಂದ್ರೆ ನಮ್ಗೆ ಸಮುದ್ರದ ಮೀನು, ಸಮುದ್ರದ ನೀರು ಬೇಕಾಗಿ ಕರಾವಳಿ ನಿತ್ಯ ನೀರು ಬೆಳಿಬಹುದು ಅದು ಸ್ವಲ್ಪ ಅಂದ್ರೆ ರಿಸ್ಕ್ ತರ, ಸ್ವಲ್ಪ ಕಾಯಿಲೆಗಳು ಜಾಸ್ತಿ, ಹುಷಾರಾಗಿ ಚೆನ್ನಾಗಿ ಬೆಳೆ ಬೇಕಾಗುತ್ತೆ. ಮೂರೇ ತಿಂಗಳಿಗೆ ಬೆಳೆ ಬರುತ್ತೆ. ಅದು ಬಿಟ್ಟು ನಮ್ ಫ್ರೆಶ್ ವಾಟರ್ ಪ್ರಾನ್ ಅಂತ ಇರುತ್ತೆ, ಮ್ಯಾರ್ಕೋಸಂಬರ್ಗೆ, ಅದು ಆರು ತಿಂಗಳ ಬೆಳೆ. ಅದು ಸಹ ಆಸಕ್ತಿ ಇದ್ರೆ ಅದು ಸಹ ಬೆಳಿಬಹುದು ರೈತರು. ಅದು ನಮ್ಮ ಮೀನುಗಳ ಜೊತೆಗೆ ಅದು ಕೂಡ ಬೆಳಿಲಿಕ್ಕೆ ಒಂದು ಟೆಕ್ನಾಲಜಿ ಅವಕಾಶ ಇದೆ. ಇದು ಕ್ರಾಬ್ಸ್ ಬಗ್ಗೆ ಏನಾದ್ರೂ ಮಾಹಿತಿ? ಕ್ರ್ಯಾಬು ಸಹ ಕಲ್ಚರ್ ಮಾಡಬಹುದು ಸರ್, ಒಳ್ಳೆ ಚೆನ್ನಾಗಿದೆ. ಅದು ಸ್ವಲ್ಪ ನಮ್ಮ ಕರ್ನಾಟಕದಲ್ಲಿ ಎನ್ಕರೇಜ್ ಮಾಡಬೇಕು. ಕೇರಳ ಆ ಕಡೆ ಭಾಗದಲ್ಲಿ ಸುಮಾರು ಬೆಳೀತಿದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಬೆಳೀತಿದ್ದಾರೆ. ನಮ್ಮಲ್ಲಿ ಕರ್ನಾಟಕದಲ್ಲಿ ವೈಟ್ ಬ್ಲಡ್ ಅದೊಂದು ಅದನ್ನು ಎನ್ಕರೇಜ್ ಮಾಡ್ತೀವಿ. ಯಾರನ್ನ ಬಂದ್ರೆ ಮುಂದೆ ಬಂದ್ರೆ ನಾವು ಅದಕ್ಕೆ ಏನು ಸಹಕಾರ ಕೊಡಬಹುದು, ತೊಂದರೆ ಇಲ್ಲ. ಈಗ ಸಮುದ್ರ ಮೀನುಗಳಿಗೆ ಇಷ್ಟು ದಿನ ನಾವು ಬಹಳ ಆಸಕ್ತಿ ತಗೊಂಡು ಹಿಡೀಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ವಿ, ನಮ್ಮ ಅದನ್ನೇ ಜಾಸ್ತಿ ನಂಬಿಕೊಂಡಿದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇನ್ಲ್ಯಾಂಡ್ ಆಲ್ಮೋಸ್ಟ್ ಈಕ್ವಲ್ ಆಗಿ ನಾವು ಈವನ್ ಪ್ರೊಡಕ್ಷನ್ ಕೂಡ ಸಮುದ್ರದಲ್ಲಿ ಏನ್ ಮೀನು ಹಿಡಿತೀವೋ ಅದಕ್ಕೆ ನಾವು ಹತ್ರ ಬರ್ತಿದೀವಿ ಇನ್ಲ್ಯಾಂಡ್ ಪ್ರೊಡಕ್ಷನ್ ಕೂಡ. ಸರ್ ನೋಡಿ, ಸಮುದ್ರ ಅಂತ ಕಣ ಅದು ದೊಡ್ಡ ದೊಡ್ಡ ಹಡಗು ಬೋಟು ಅದ್ರ ಮೂಲಕ ದೊಡ್ಡ ಪ್ರಮಾಣ ಒಂದು ಸಾರಿ ಕ್ಯಾಚ್ ಮಾಡಿದ್ರೆ ನಾವು ಒಂದೆರಡು ಕಡೆ ನೋಡಿದ್ದೇವೆ. ನಾವು ಈಗ ಮಂಗಳೂರಲ್ಲಿ ನೋಡಿದ್ದೇವೆ, ಕಾರವಾರದಲ್ಲಿ ನೋಡಿದ್ದೇವೆ. ಏನ್ ತಗೊಂಬರ್ತಾರ ಅವರು ಅಲ್ವಾ? ಆದ್ರೆ ಇಲ್ಲಿ ಟನ್ಸ್ ಗಟ್ಟಲೆ ಒಂದು ನಾಲ್ಕು ಐದು ಟ್ರಕ್ ಸೈಜ್ ಇರುತ್ತೆ. ಮತ್ತೆ ಅದು ಸಾಹಸಮಯ ಜೀವನ, ಅದು ನೋಡಿದ್ರೆ ಕೈ ಮುಗಿದ್ ಬರೋದೆ. ನಾವು ಪಾಪ ಎಷ್ಟು ಕಷ್ಟ ಪಡ್ತಾರೆ ಅವ್ರು. ಸಮುದ್ರ ಮೀನು ಮೂರು ದಿನ ತಗೋತಾರಂತ ಅವರು, ಮೂರು ದಿನ ಸಂದರ್ಶನ ಮಾಡಿದ್ವಿ ನಾವು. ನಿಜ ನಿಜ ನಿಜ. ಅದಕ್ಕಾಗಿ ಒಂದು ಎಷ್ಟೋ ಟ್ರೈಬಲ್ ಜನ ಅದಕ್ಕಾಗಿ ನಂಬ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಅಲ್ಲಿ ನೋಡಿದ್ರೆ ನಿಮಗೆ ಕಾಲಿನ ಊರೂರೇ ಫಿಶರ್ ಮೆನ್ ಪಾಪ್ಯುಲೇಷನ್ ಇದೆ. ಅವ್ರದ್ದು ಕಸಬೆ ಅದಲ್ಲ, ಮುಖ್ಯ ಕಸಬೆ ಅವ್ರದ್ದು, ಮುಖ್ಯ ಕಸಬೆ. ಸಮುದ್ರ ಅಂದ್ರೆ ಅವ್ರಿಗೆ ಏನಲ್ಲ, ಮಾಮೂಲಿ ಅಲ್ವಾ? ನಾವು ನೆಲದ ಮೇಲೆ ಸಮುದ್ರದಲ್ಲೇ ಆದ್ರೂ ಜೀವ ಅನಾಹುತ ಎಲ್ಲ ಬಹಳ ಆಗುತ್ತೆ ಅಲ್ಲಿ. ಹೌದು ಹೌದು, ಬಹಳ ರಿಸ್ಕ್ ಇರುತ್ತೆ, ಬಹಳ ರಿಸ್ಕ್. ಗಾಳಿ ಮಳೆ ಯಾವ ಕ್ಷಣದಲ್ಲಿ ಏನಾಗಬಹುದು ಹೇಳಕ್ಕಾಗಲ್ಲ. ಬಹಳ ದೂರ ಹೋಗಿರ್ತಾರ ಅವರು, ಒಂದು 25-100 ಮೈಲ್ ದಾಟ ಹೋಗಿರ್ತಾರೆ. ಅದರಲ್ಲೇ ಎಲ್ಲ ಸಿಸ್ಟಮ್ ಇರುತ್ತೆ ನೋಡಿ, ಫಿಶ್ ಕ್ಯಾಚ್ ಆದ್ಮೇಲೆ ಸ್ಟೋರೇಜ್ ಮಾಡ್ಲಿಕ್ಕೆ, ಐಸ್ ಮಾಡ್ಲಿಕ್ಕೆ ಎಲ್ಲ ಸಿಸ್ಟಮ್ ಇರುತ್ತೆ. ಅದ ಫ್ರೆಶ್ನೆಸ್ ಕಾಪಾಡ್ಕೊಂಡು ದಡಕ್ ಬಂದು ಮತ್ತೆ ಮಾರಾಟ ಮಾಡಿ. ಈಗ ಸರಿ, ಈಗ ಅಂತ ಅಷ್ಟು ದೂರ ಎಲ್ಲ ಹೋಗಿರ್ತಾರಲ್ಲ, ಅವರಿಗೆ ಇನ್ಶೂರೆನ್ಸ್ ಎಲ್ಲ ವ್ಯವಸ್ಥೆ? ಖಂಡಿತ ಖಂಡಿತ, ನಮ್ಮಲ್ಲಿ ಇನ್ಶೂರೆನ್ಸ್ ಇದೆ. ಯಾಕಂದ್ರೆ ಅದು ತೀರಾ ಇರ್ತಾರಲ್ಲ ನಮ್ಮಲ್ಲಿ, ಅವ್ರಿಗೇನಾದ್ರು ಅದರಲ್ಲಿ ಮರಣ ಹೊಂದಿದ್ರೆ 10 ಲಕ್ಷ ಇಮಿಡಿಯೇಟ್ ಕೊಡ್ತೇವೆ ನಾವು. 10 ಲಕ್ಷ ಪರಿಹಾರ ಧನ ಅಂತ, ಸಂಕಷ್ಟ ಪರಿಹಾರ ಕೂಡ ಈಗ ಪರಿಹಾರ ನೋಂದಣಿ ಮಾಡ್ಕೊಂಡು ಇರ್ತಾರೆ. ಅಲ್ಲ, ಈಗ ಕೆಲವೊಂದು ನಾವು ಹೇಳದ್ವಲ್ಲ, ಕೆಲವೊಂದು ಕುಟುಂಬಗಳು ಪರಂಪರಾಗತವಾಗಿ ಅವ್ರದ್ದು ಉದ್ಯೋಗನೇ ಅದಾಗಿರುತ್ತೆ. ಹೌದು, ಅವರಂತೂ ರಿಜಿಸ್ಟರ್ ನಮ್ಮಲ್ಲಿ ಮಾಡ್ಕೊಂಡಿದ್ದಾರೆ. ಸುಮಾರು ನಮ್ಮ ಗೌರ್ಮೆಂಟ್ ಅದಕ್ಕೆ ಇನ್ಶೂರೆನ್ಸ್ ಕಟ್ಟುತ್ತೆ. ಅದೇನಾದ್ರೂ ಇಲ್ಲ, ಅದು ಆಗ್ತಾ ಇದೆ ಸರ್. ಗೌರ್ಮೆಂಟ್ ನಮ್ಮ ದೇಶದ ಆಹಾರ ಭದ್ರತೆಯಲ್ಲಿ ಅವ್ರದ್ದು ಕೂಡ ಒಂದು ಪ್ರಮುಖ ಪಾತ್ರ, ಕೊಡುಗೆ ಇದೆ. ಇವತ್ತೇ ನಮ್ ದೇಶದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ರೈತರ ಆದಾಯ ದ್ವಿಗುಣಗೊಳ್ಬೇಕು ಅಂತ ಹೇಳ್ತಾನೆ ಇರ್ತಾರೆ. ಇದು ಕೂಡ ನಮ್ಮ ಒಬ್ಬ ರೈತ, ಮೀನುಗಾರಿಕೆ ರೈತ ಇರ್ಬೋದು, ಅವನದು ಒಂದು ಕೊಡುಗೆ ಇದೆ. ಖಂಡಿತ, ಅಲ್ಲಿ ಈಗ 100 ರೂಪಾಯಿ ಇದೆ ಅಂದ್ರೆ 1 ರೂಪಾಯಿ ಅವ್ರದ್ದು ಇರ್ತದೆ, ಅದು ಕಷ್ಟ ಕುಟುಂಬದ. ಮೀನುಗಾರಿಕೆ ನಮ್ಮ ಇಂಡಿಯಾ GDPಗೆ 0.7-0.8% ನಮ್ದು ಕಂಟ್ರಿಬ್ಯೂಷನ್ ಇದೆ. ಮತ್ತೆ ಬೆಳವಣಿಗೆ more than 10% ನಾವು ಬೆಳವಣಿಗೆ ಆಗ್ತಾ ಇದೀವಿ ಕಂಪೇರ್ ಟು ಅಗ್ರಿಕಲ್ಚರ್. ಅಂದ್ರೆ ಬರಲಿರುವ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ಕೊಡ್ತದೆ. ಖಂಡಿತ ಸರ್. ಈಗ ಹಾಗಾಗಿ ಪ್ರಧಾನಮಂತ್ರಿಗಳು ಕೂಡ ಈ ಮೊನ್ನೆ ನಮ್ದು ಕೃಷಿ ಕ್ಷೇತ್ರ ಜಾಸ್ತಿ ನಾವು ಇದನ್ನು ಅವಲಂಬಿಸಿಕೊಂಡೇವೆ, ಆದ್ರೆ ಆದಾಯ ಕಡಿಮೆ ಬರ್ತಾ ಇದೆ, ಇದು ಜಾಸ್ತಿ ಆಗಬೇಕು. ಆಗುತ್ತೆ ಸರ್, ಆಗುತ್ತೆ ಆಗುತ್ತೆ. ಈ ತರ ತಮ್ಮಂತವರು ಮೀನುಗಾರಿಕೆ ಬಹಳ ಕಂಟ್ರಿಬ್ಯೂಟ್ ಮಾಡ್ತಿದೆ ಸರ್ ಅಗ್ರಿಕಲ್ಚರ್ಗೆ. ಅದೇ ಅದೇ ಅದೇ, ಒಂದು ಆದಾಯ ದ್ವಿಗುಣ ಮಾಡಿ ರೈತರು ಕೂಡ. ಈಗ ಇತ್ತೀಚೆಗೆ ರೈತರು ಇಂಟಿಗ್ರೇಟೆಡ್ ಸಿಸ್ಟಮ್ ಅಳವಡಿಸ್ಕೊಂಡಿದ್ದಾರೆ, ಮೀನುಗಾರಿಕೆ ಹೈನುಗಾರಿಕೆ ಅಗ್ರಿಕಲ್ಚರ್ ಜೊತೆಗೆ ಇದರೊಳಗೆ ಕೂಡ ಅಳವಡಿಸಿಕೊಂಡು ಎಲ್ಲ ಜನ ಬುದ್ಧಿವಂತರು ಆಗ್ತಾ ಇದ್ದಾರೆ. ಅದೇ ಅದೇ, ಅಲ್ಲಿ ನೀರನ್ನೇ ಮತ್ತೆ ತಮ್ಮ ಹೊಲಕ್ಕೂ ಉಪಯೋಗಿಸಬಹುದು. ಅದು ಅದು ಒಳ್ಳೆ ಅಡ್ವಾಂಟೇಜ್ ನಮ್ಮ ಮೀನುಗಾರಿಕೆ, ಒಳ್ಳೆ ಫಲವತ್ತಾದ ನೀರು ಸಿಗುತ್ತೆ ನಿಮ್ಗೆ ರೈತರಿಗೆ. ಅದು ಫಲವತ್ತಾದ ನೀರಲ್ಲ, ಹೌದು ಹೌದು. ಮೀನು ಮತ್ತೆ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ, ಆ ನೀರನ್ನ ಗಿಡಗಳಿಗೆ ಬಿಟ್ಟರೆ ಒಳ್ಳೆ ಚೆನ್ನಾಗಿ ಬೆಳವಣಿಗೆ ಬೆಳೆಯುತ್ತೆ. ನೋಡಿ ನೋಡಿ ನೋಡಿ, ಆ ತರ ಮಾಡ್ಕೋಬಹುದು. ಸೊ ಹತ್ತಾರು ಸ್ಕೀಮ್ಗಳಿದಾವೆ, ಸಾಕಷ್ಟು ಯೋಜನೆಗಳಿದೆ. ತಾವು ಯಾರಾದರೂ ಆಸಕ್ತಿ ಇದ್ರೆ ಅಲ್ಲಿ ತಮ್ಮ ಲೋಕಲ್ ತಾಲೂಕ್ ಲೆವೆಲ್ ಆಫೀಸ್ ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸ್ ಅಥವಾ ನಮ್ಮ ಮೀನುಗಾರಿಕಾ ಕಚೇರಿಗೆ ಭೇಟಿ ಕೊಡಬಹುದು. ನಮ್ಮ ಸಹಾಯವಾಣಿನೂ ಕೂಡ ಇದೆ, ಹೇಳಿ ಸರ್ ತಮ್ಮ ಸಹಾಯವಾಣಿನ ಏನಂತ. ಮೀನುಗಾರಿಕೆ ಸಹಾಯವಾಣಿ ನಂಬರ್ ಸರ್ 8277200300. ಇನ್ನೊಮ್ಮೆ ಹೇಳಿ, 8277200300. ಈ ಸಹಾಯವಾಣಿಗೆ ಫೋನ್ ಮಾಡಿದ್ರೆ ಯಾವುದೇ ರೀತಿಯ ಮೀನುಗಾರಿಕೆ ಬಗ್ಗೆ ಮಾಹಿತಿ ಬೇಕಂದ್ರೂ ಕೂಡ ಅವರು ಪ್ರೊವೈಡ್ ಮಾಡ್ತಾರೆ. ಅಲ್ಲಿ ಕನ್ಸರ್ನ್ ನೀವು ಯಾವ ಊರು ಅಂದ್ರೆ ಆ ಊರ ಆಫೀಸರ್ಗೆ ಕನೆಕ್ಟ್ ಮಾಡ್ತಾರೆ ಮಾಹಿತಿ. ಲೋಕಲ್ ನಮ್ಮ ರೈತ ಸೇವಾ ಕೇಂದ್ರ ಇದೆಯಲ್ಲ, ಅಲ್ಲೂ ಕೂಡ ರೈತ ಸಂಪರ್ಕ ಕೇಂದ್ರಕ್ಕೂ ಹೋಗಬಹುದು. ಹೇಳ್ತಾರೆ, ಕನೆಕ್ಟ್ ಕೊಡ್ತಾರೆ, ಕಚೇರಿ ಅಧಿಕಾರಿಗಳು ಹೋಗ್ರಿ ಅಂತ ಹೇಳ್ಬೋದು. ಎಲ್ಲ ಕಡೆ ಇನ್ಫಾರ್ಮೇಶನ್. ಮತ್ತೆ ಈಗ ನೀವು ಏನೇ ನೀವು ಆನ್ಲೈನ್ ಅಲ್ಲಿ ನೀವು ಅರ್ಜಿ ಹಾಕ್ಬೇಕಂದ್ರೆ ಕರ್ನಾಟಕ ಸರ್ಕಾರದ ಈ ಪೋರ್ಟಲ್ ಹೋಗ್ಬೋದು. ಲೋಕಲ್ ಆಫೀಸ್ಗೂ ವಿಸಿಟ್ ಮಾಡಬಹುದು. ಎಲ್ಲ ಕಡೆ ವೆಬ್ಸೈಟ್, ಎಲ್ಲ ಕಡೆ ಎಲ್ಲ ಇಲಾಖೆ ವೆಬ್ಸೈಟ್. ನೀವು ಇಲಾಖೆ ಹೆಸರು ಹೇಳಿದ್ರೆ ಸಾಕು, ಅಲ್ಲಿ ತೆಗೆದುಕೊಡ್ತಾರೆ. ಅಲ್ಲಿ ನಿಮ್ಮ ಯಾರೇ ನೀವು ಮಾಡಬಹುದು, ತಾಯಿಗಳು ಹೊಸ ಯುವಕ ಯುವತಿಯರು ಇವತ್ತು ನಿಮ್ದು ಕೂಡ ನಮ್ಮ ದೇಶದ ಜಿಡಿಪಿಗೆ ಕೊಡುಗೆ ಕೊಡಬಹುದು. ಆಯ್ತು ಚಕಣ ಸರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಮೀನುಗಾರಿಕಾ ಇಲಾಖೆ ವತಿಯಿಂದ ನಮ್ಮ ರೈತರಿಗೆ ಅದು ಮೀನು ಕೃಷಿಕರಿಗೆ ಏನೇನು ಉಪಯುಕ್ತವಾದ ಯೋಜನೆಗಳಿದ್ದಾವೆ, ಏನೇನು ಅವಕಾಶಗಳಿದ್ದಾವೆ, ಈ ಎಷ್ಟೆಷ್ಟು ಕಡೆ ಈಗಾಗಲೇ ಈ ಒಂದು ಉಪಯೋಗ ತೆಗೆದುಕೊಂಡಂತಹ ಕೃಷಿಕರಿದ್ದಾರೆ, ಈ ಎಲ್ಲ ಕುರಿತು ನಮ್ಮ ರೈತರಿಗೆ ತುಂಬಾ ಮಹತ್ವವಾದ ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ ಸಹ, ಧನ್ಯವಾದಗಳು. ಮೀನು ಅಭಿವೃದ್ಧಿ ಮತ್ತು ಮಾರಾಟ ಕುರಿತು ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಚಿಕ್ಕಣ್ಣ ಆರ್ ಅವರೊಡನೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ದುಗ್ಗದಹಳ್ಳಿಯ ಶಿವಮ್ಮ ಮತ್ತು ಸಂಘಗಳಿಂದ ಸೋಬಾನೆ ಪದ. ನಿನ್ನೆ ಅಣಬೇಡ ಯಾರವರೆಗೆ ಕೊಡಬೇಡ ಎಣ್ಣಾಗುವಾಗ ಹೊಳಬೇಡ ಬಾನನ್ನ ಬೈರುವ ಎಣ್ಣಾಗುವಾಗ ಹೊಳಬೇಡ ಬಾನನ್ನ ಬೈರುವ ಆಗುವಾಗ ಹೊಳಬೇಡ ಬಾನನ್ನ ಬೈರುವ ಎಣ್ಣಾಗುವಾಗ ಹೊಳಬೇಡ ಬಾನನ್ನ ಬೈರುವ ನೆರಮೆಂದೆ ಮಡಿಯ ಉಡವಾಗ ಬಾನನ್ನ